ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ದೊರೆಯುವ ಸೌಲಭ್ಯಗಳು. ABARK ಯೋಜನೆಯಡಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಸಾಂಕ್ರಾಮಿಕ ರೋಗಗಳು ಹಾಗೂ ಅಸಾಂಕ್ರಾಮಿಕ ರೋಗಗಳಿಗೆ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ಮಾನಸಿಕ ರೋಗಗಳಿಗೆ ಕ್ಷೇಮ ಕೇಂದ್ರಗಳಲ್ಲಿ ತಪಾಸಣೆ, ಸಲಹೆ, ಚಿಕಿತ್ಸೆ, ಆಪ್ತ ಸಮಾಲೋಚನೆ ಉಚಿತ. ಗರ್ಭಿಣಿ, ಬಾಣಂತಿ ಮತ್ತು ನವಜಾತ ಶಿಶುಗಳ ನೋಂದಣಿ, ಆರೈಕೆ, ಸಲಹೆ, ಚಿಕಿತ್ಸೆ ಉಚಿತ. ತುರ್ತು ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮತ್ತು ಅವಶ್ಯವಿದ್ದರೆ ಮೇಲ್ಮಟ್ಟದ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಉಚಿತ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಹೆಂಗ್ ಬ್ರೋ, ರೆಗ್ಯುಲರ್ಲಿ ಲಾಂಗ್ ಡ್ರೈವ್ಸ್ ಹೋಗ್ತಿದೆ ಅನ್ಸುತ್ತೆ, ಯಾವ್ದಾದ್ರು ಲಾಟ್ರಿ ಹೊಡಿತಾ ಅಂತ? ಇಲ್ಲ, ನಾನು ನನ್ನ ಕಾರ್ ಅನ್ನ CNG ಗೆ ಕನ್ವರ್ಟ್ ಮಾಡಿದೆ ಮತ್ತೆ AG&P ಪ್ರಥಮ ಕಡೆಯಿಂದ 7,000 ರೂಪಾಯಿ CNG ಫ್ರೀ ಆಗಿ ಸಿಕ್ತು ಕೂಡ. ನಾನು ಹಾಕಿಸ್ಕೊಳ್ಬಹುದಾ? ಹೌದೌದು, ಯಾರ್ ಬೇಕಾದ್ರೂ ಕನ್ವರ್ಟ್ ಮಾಡಿಸಬಹುದು. AG&P ಪ್ರಥಮ್ ತಂದಿದೆ ವಿಶೇಷ ಆಫರ್. ಇಲ್ಲಿ ನೀವು ಹೊಸ CNG ವೆಹಿಕಲ್ ಕೊಳ್ಳಿರಿ ಅಥವಾ ಈಗಿರುವ ಪೆಟ್ರೋಲ್ ವೆಹಿಕಲ್ ಅನ್ನ CNG ಗೆ ಕನ್ವರ್ಟ್ ಮಾಡಿಸಿ ಪಡೆಯಿರಿ 7,000 ರೂಪಾಯಿ ವರ್ತ್ CNG ಅಬ್ಸಲ್ಯೂಟ್ಲಿ ಫ್ರೀ. ಹೆಚ್ಚಿನ ಡೀಟೇಲ್ಸ್ ಗಾಗಿ ಕಾಲ್ 1-800-202-1999. ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ABARK, ಕರುನಾಡ ಜನತೆಯ ಆರೋಗ್ಯ ರಕ್ಷಕ, ABARK. ABARK ಕಾರ್ಡ್ ಪಡೆಯಲು ಆಧಾರ್ ಕಾರ್ಡ್ ಹಾಗೂ ಪಡಿತರ ಚೀಟಿ ದಾಖಲಾತಿಗಳು ಮಾತ್ರ ಅಗತ್ಯ. 10 ರೂಪಾಯಿ ಶುಲ್ಕ ಪಾವತಿಸಿ A4 ಹಾಳೆಯ ಕಾರ್ಡ್ ಅಥವಾ 35 ರೂಪಾಯಿ ಪಾವತಿಸಿ ಪ್ಲಾಸ್ಟಿಕ್ ಕಾರ್ಡ್ ಪಡೆಯಬಹುದು. ನಿಗದಿತ ಶುಲ್ಕಕ್ಕಿಂತ ಹೆಚ್ಚು ಹಣ ಪಡೆದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಅಥವಾ ಜಿಲ್ಲಾ ಕುಷ್ಠರೋಗ ಅಧಿಕಾರಿಗಳನ್ನು ಸಂಪರ್ಕಿಸಿ. Bangalore 1 ಕರ್ನಾಟಕ ಬಂದ್ ಸೇವಾ ಸಿಂಧು ಕೇಂದ್ರಗಳಲ್ಲಿ ಬೆಳಿಗ್ಗೆ 8 ರಿಂದ ಸಂಜೆ 7 ರವರೆಗೆ ಮಾತ್ರ ಕಾರ್ಡ್ ವಿತರಣೆ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ದೇಸಿ ಹಸುಗಳ ಪಾಲನೆಯಲ್ಲಿನ ಅನುಭವವನ್ನು ಕುರಿತು ಮೈಸೂರು ತಾಲೂಕು ಗೆಜ್ಜಗಳ್ಳಿಯಲ್ಲಿ ಪಶುಪಾಲನೆಯಲ್ಲಿ ತೊಡಗಿಸಿಕೊಂಡಿರುವ ಚೈತನ್ಯ ಪಂಡಿತ್ ಸೀತಾಳ ಅವರೊಂದಿಗೆ ಸಂದರ್ಶನವಿದೆ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ PS ಚೈತನ್ಯ. 38 ವರ್ಷದ ಬಹಳ ಹುರುಪಿರುವಂತಹ ಒಬ್ಬ ಯುವಕ. ಮೈಸೂರು ತಾಲೂಕು ಗೆಜ್ಜಗಳ್ಳಿಯಲ್ಲಿ ದೇಸಿ ಹಸುಗಳ ಪಾಲನೆಯಲ್ಲಿ ತೊಡಗಿದ್ದಾರೆ. BCOM MBA ಪದವಿಗಳನ್ನು ಪೂರೈಸಿ ಬೇರೊಂದು ಉದ್ಯೋಗದಲ್ಲಿ ಅವರಿದ್ದಾರೆ. ಈ ಪಶುಪಾಲನೆ ಅನ್ನೋದು ಅವರಿಗೆ ವೃತ್ತಿಯಲ್ಲ, ಒಂದು ಪ್ರವೃತ್ತಿಯಾಗಿದೆ. ಆದರೆ ಬಹಳ ಆಸಕ್ತಿಯಿಂದ ಸಾಕಷ್ಟು ಸಂತೋಷವನ್ನು ಅವರು ಕಾಣ್ತಾ ಇದ್ದಾರೆ. ಬೇರೆ ಪಶುಪಾಲಕರಿಗೂ ಸಹ ಈ ದೇಸಿ ಹಸುಗಳ ಪಾಲನೆಯಲ್ಲಿ ಇರುವಂತಹ ಕೆಲವೊಂದು ತಂತ್ರಗಾರಿಕೆಯ ಬಗ್ಗೆ ಅವರು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಚೈತನ್ಯ ಅವರ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಧನ್ಯವಾದಗಳು. ನಮಸ್ಕಾರ. ಕೈಯಲ್ಲೊಂದು ಕೆಲಸ ಆಯ್ತು, 13 ವರ್ಷಗಳಿಂದ ನೀವು ಆ ಕೆಲಸ ಮಾಡ್ತಾ ಬಂದಿದ್ದೀರಿ, ಬದುಕಿನಲ್ಲಿ ಒಂದು ನೆಲೆಯನ್ನು ಕಂಡುಕೊಂಡಿದ್ದೀರಿ. ಆದರೂ ಯಾಕೆ ಈ ಪಶುಪಾಲನೆ ಮಾಡಬೇಕು ಅನ್ನೋ ಆಸಕ್ತಿ ಇದು ಹೇಗೆ ಬಂತು? ಎಲ್ಲಿಂದ ಪ್ರಾರಂಭ ಮಾಡಿದ್ರಿ? ಈಗ ನಿಮ್ಮ ಗೆಜ್ಜಗಳ್ಳಿಯಲ್ಲಿ ನಿಮ್ಮ ತೋಟಕ್ಕೆ ಬಂದರೆ ನಾವು ಯಾವ ಎಲ್ಲ ದೇಸಿ ಹಸುಗಳನ್ನು ನೋಡೋದಕ್ಕೆ ಸಾಧ್ಯ? ನಾನು ಮೂಲತಃ ನಾನು ಡಿಗ್ರಿ ಮಾಡಬೇಕಾದ್ರೆ ಮಹಾರಾಜಸ್ ಕಾಲೇಜಲ್ಲಿ ಓದಬೇಕು. ನಮ್ಮ ಸ್ನೇಹಿತ ಒಬ್ಬ ಚಂದನ್ ಕುಮಾರ್ ಅಸ್ಪಳ ಅಂತಿದ್ದ. ಸೊ ಅವನು ಋಷಿಕ, ಅವನ ಗುರುಗಳು ಖಾದರ್ ಡಾಕ್ಟರ್ ಅಂತ ಬಿಟ್ಟಿದ್ರು. ಸೊ ಅವರು ಅವ್ರ ಪುಸ್ತಕ ಅಂತ ಅನ್ಕೊಟ್ಟ ನನಗೆ ಓದು ಅಂತ. ಅದು ಓದಿದಾಗ ಹೇಗೆ ಬೆಳೆಯಕ್ಕೆ ಎಷ್ಟು ಕೆಮಿಕಲ್ ಹಾಕ್ತಿರೋದ್ರಿಂದ ಏನು ಸಮಸ್ಯೆಗಳು ಎಲ್ಲ ನೋಡಿದೆ. ಸೊ ಅವಾಗ ಅನಿಸ್ತು ನಾನು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕು ಅಂತ. ಬಟ್ ಆಗ ನಂತರ ದುಡ್ಡು ಇರಲಿಲ್ಲ, ಕೃಷಿ ಭೂಮಿನೂ ಇರಲಿಲ್ಲ. ಸೊ ಓದ್ ಮುಂದುವರಿಸಿ ಕೆಲಸಕ್ಕೆ ಸೇರಿಕೊಂಡೆ. ಒಂದಷ್ಟು ವರ್ಷ ಕೆಲಸ ಮಾಡಿದ್ಮೇಲೆ ಸ್ವಲ್ಪ ಕೈಲಿ ಹಣ ಕೂಡಿಟ್ಮೇಲೆ ಒಂದಷ್ಟು ಕೃಷಿ ಮಾಡ ಅನ್ನಿಸ್ತು. ಸೊ ಕೃಷಿ ಮಾಡೋಕ್ಕೆ ಏನು ಬೇಕು ಅಂತ ಹೋದಾಗ ಫಸ್ಟು ಗೊತ್ತಾಗಿದ್ದು ಹಸು ಬೇಕು ಅಂತ. ಗೊಬ್ಬರಕ್ಕೆ ಹಸು ಬೇಕು, ಆರ್ಗ್ಯಾನಿಕ್ ಇದಕ್ಕೆ ಹಸು ಬೇಕು ಅಂತ. ಸೊ ಯಾವ ಹಸು ಬೇಕು ಗೊತ್ತಿಲ್ಲ. ಮತ್ತೆ ಇಂಟರ್ನೆಟ್ಲಿ ಹೋದೆ, ಎಲ್ಲ ಸರ್ಚ್ ಮಾಡಿದೆ, ಗೊತ್ತಾಯಿತು ದೇಶಿ ಹಸು ಒಳ್ಳೇದು ಅಂತ. ಸೊ ದೇಶಿ ಹಸು ಅಂದ್ರೆ ಏನು ಅಂತ ಮತ್ತೆ ಇಂಟರ್ನೆಟ್ಲಿ ಸರ್ಚ್ ಮಾಡಿದಾಗ ಒಂದು ಹಂಪ್ ಇರಬೇಕು, ಬಾಲ ಉದ್ದ ಇರಬೇಕು, ಕೊಂಬಿರಬೇಕು, ಎಲ್ಲ ಓದ್ದೆ. ಸೀದಾ ಚಂದನ್ ಕುಮಾರ್ ಕರ್ಕೊಂಡು ಒಂದು ಸಂತೆ ಹೋದೆ. ಇಬ್ಬರಿಗೂ ಗೊತ್ತಿಲ್ಲ, ಅವನಿಗೂ ನಾಟಿ ಹಸು ಬಗ್ಗೆ ಗೊತ್ತಿಲ್ಲ, ಕೃಷಿಕನಾದ್ರೂ ಸಹ ಅವನ ಹಸು ಕಟ್ಟಿರಲಿಲ್ಲ. ನಾನು ಒಂದು ಎರಡು ಮನೆಗೆ ಹಾಲು ಕಟ್ಕೋತಿದ್ದ. ಸೊ ಹೋದ್ವಿ, ನೋಡಿದ್ವಿ, ಆ ಲಕ್ಷಣಗಳು ಕಂಡಿದ್ದು ಎರಡು ಹಸು ಆಯ್ಕೆ ಮಾಡಿದ್ವಿ. ಒಂದು ಹಸು ಒಂದು ಕರು ತಗೊಂಡ್ವಿ, ಮನೆಗೆ ಬಂದು ಕಟ್ಟಿದ್ವಿ JP Nagar ಮೈಸೂರಲ್ಲಿ. ಒಂದು ರಾತ್ರಿ ಒಂದು ದಿನ ಕಟ್ಟಿದ್ವಿ ಅಷ್ಟೇ. ನಮ್ಮ ತಾಯಿ ನೋಡ್ಕೊಳಕಾಗಲಿಲ್ಲ, ಅವರು ಚಿಕ್ಕ ವಯಸ್ಸಿಲ್ಲ ಅಭ್ಯಾಸ ಇತ್ತು. ಬಟ್ ಅವ್ರ ಈ ಕಡೆಯಿಂದ ತೊಪ್ಪೆ ಬೆಳೆದೋದ್ರೆ ಮತ್ತೆ ಆ ಕಡೆ ಗಂಜಲ ಹಾಕೋದು, ಮತ್ತೆ ಗಂಜಲ ಕ್ಲೀನ್ ಮಾಡಿ ತೊಪ್ಪೆ ಹಾಕೋದು. ಸೊ ನನ್ನ ಕೈಲಾಗಲ್ಲಪ್ಪ, ಇನ್ನೊಂದು ಬೇರೆ ಕಡೆ ಕಟ್ಟು ಅಂತ ಹೇಳಿದ್ರು. ಸೊ ಅವಾಗ ಮಂಜಣ್ಣ ಅಂತ ಇದ್ದಾರೆ, ಅವ್ರು ನೆರವು ಬಂದರು. ಅವ್ರ ಪಾಪ ಏನು ದುಡ್ಡಿನ ಇದಿಲ್ಲದೆ ಅವ್ರ ಹತ್ರನೇ ಒಂದು ಸುಮಾರು ಒಂದೂವರೆ ವರ್ಷ ಸಾಕಿದ್ರು, ತುಂಬ ಜನ ಸಾಕಿದ್ರು. ಅಷ್ಟೊತ್ತಿಗೆ ನನಗೆ ಮದುವೆ ಆಗಿತ್ತು, ಹೆಂಡತಿ ಗರ್ಭಿಣಿ ಆಗಿದ್ಲು, ನನ್ನ ಮಗ ಹುಟ್ಟಿದ. ಸೊ ಅವನಿಗೆ ಸ್ವಲ್ಪ ಹಾಲು ಕಮ್ಮಿ ಆಗಿತ್ತು. ಸೊ ದೇಶಿ ಹಸು ಅಲ್ಲೇ ಕುಡ್ಸೋಣ ಅಂತ ಒಂದು ತಿಂಗಳು ಮಗು ಇರಬೇಕಾದ್ರಿಂದನೇ ದೇಶಿ ಹಸು ಅಲ್ಲಿ ಕೂಡ ಶುರು ಮಾಡಿದೆ. ಸೊ ಅದಕ್ಕೆ 40 ಕಿಲೋಮೀಟರ್ ನಾನು ಹೋಗಬೇಕಾಗ್ತಿತ್ತು ಹಾಲು ತರಬೇಕು ಅಂದರೆ. ಸೊ ಹಳ್ಳಿಕ ದೇಶಿ ಹಸುವಾದ್ರಿಂದ ಒಂದು ಅರ್ಧ ಲೀಟರ್ ಮುಕ್ಕಾಲು ಲೀಟರ್ ಹಾಲು ಕೊಡೋದು, ಕೆಲವೊಮ್ಮೆ ಹಾಲು ಸಾಲ್ತಿರಲಿಲ್ಲ, ಎರಡು ಸಲ ಹೋಗಬೇಕಾಗ್ತಿತ್ತು 40 ಕಿಲೋಮೀಟರ್. ಸೊ ಆಗ ಯೋಚನೆ ಮಾಡಿದೆ, ಇಷ್ಟು ದೂರ ಓಡಾಡೋದ್ ಬದಲು ಒಂದು ದಿನ ನಾನು ಕಾರ್ಲ್ ಹೋಗಿ ಬಂದ್ರೆ ಅಥವಾ ಸ್ಕೂಟರ್ ಹೋಗಿ ಬಂದ್ರೆ ಎಷ್ಟು ಪೆಟ್ರೋಲ್ ಇದೆಯಲ್ಲ ಆ ದುಡ್ಡು ನಾನು ಲೀಸ್ ಅಮೌಂಟ್ ಅಂತ ಮಾಡಿದ್ರೆ ಮೈಸೂರು ಪಕ್ಕದಲ್ಲೇ ಸಿಗುತ್ತೆ, ನನಗೆ ಟೈಮ್ ಉಳಿಯುತ್ತೆ ಅನ್ಬಿಟ್ಟು ಮೈಸೂರು ಹತ್ತಿರದಲ್ಲೇ ಗೆಜ್ಗಳ್ಳಿ ಅಂತ ನಮ್ಮ ಮನೆಯಿಂದ ಸುಮಾರು ಒಂದು 2.5 ಕಿಲೋಮೀಟರ್ ಅಲ್ಲಿ ಲೀಸ್ ಮಾಡಿಕೊಂಡೆ. ಸೊ ಅಲ್ಲಿ ಹಸುಗಳು ಶಿಫ್ಟ್ ಮಾಡಿದೆ. ಮುಖ್ಯ ಉದ್ದೇಶ ಏನಾಗಿತ್ತು ಅಂದ್ರೆ ಹಸುಗಳು ಮೇಯಬೇಕು ಅಂತ. ಸ್ವಲ್ಪ ದೂರ ಹೋದ್ರೆ ಹಳ್ಳಿಗಳಲ್ಲಿ ಮೇಯಕ್ಕೆ ಅವಕಾಶ ಇರಲ್ಲ, ಎಲ್ಲ ಕಡೆ ಬೆಳೆ ಮಾಡಿರ್ತಾರೆ. ಸೊ ಇಲ್ಲಿ ಎಲ್ಲ ಸೈಟ್ಗಳಾಗ್ಬಿಟ್ಟಿತ್ತು ಸುಮಾರು ಒಂದು 2-3 ಕಿಲೋಮೀಟರ್ ತನಕ. ಸೊ ಅಲ್ಲಿ ಹಸು ಕಟ್ಟಕ್ಕೆ ನಿರ್ಧಾರ ಮಾಡಿ ಕಟ್ಕೊಂಡೆ. ಸೊ ಅಲ್ಲಿ ನಾನು ಬಂದಾಗ ಅದು ಪಾಳ ಜಮೀನಾಗಿತ್ತು, ಅವರು ಓನರ್ ಯಾರು ಕೊಟ್ಟಿರಲಿಲ್ಲ. ಸೊ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಅವ್ರಿಗೆ ಹಸು ಕಟ್ಟಿದ್ದೀನಿ ಕೊಡಿ ಅಂತ. ಪಾಪ ಅವರು ನನಗೆ ಹಸು ಕೊಟ್ಟಿದ್ದೀನಿ ಅನ್ನೋದಕ್ಕೆ ಬಹುಶಃ ಕೊಟ್ಟರು ನನಗೆ. ಫಸ್ಟಿಗೆ ಒಂದು 5 ವರ್ಷ ಆಯಿತು ಅಲ್ಲಿ ಮಾಡ್ತಾ ಇದ್ದೀನಿ. ಅಲ್ಲಿ ತೆಂಗು ಎಲ್ಲ ಪಾಳು ಬಿದ್ದಿದ್ರಿಂದ ಹೋಗ್ಬಿಟ್ಟಿತ್ತು, ನಿಮ್ಗೆ ಗೊತ್ತಿರ್ಬೋದು 5 ವರ್ಷದಿಂದ ಬರಗಾಲ ಬಂದಿತ್ತು, 2 ವರ್ಷ ಮಳೆ ಬಂದಿರಲಿಲ್ಲ. ಸೊ ತೆಂಗೆಲ್ಲ ಸುಳಿ ಹೋಗ್ಬಿಟ್ಟಿತ್ತು, ಸಪೋಟ ಮರಗಳು ತುಂಬ ಬದುಕಿತ್ತು ಅಷ್ಟೇ ಜೀವ ಇಟ್ಕೊಂಡಿದ್ವಲ್ಲ. ಸೊ ಇದೆಲ್ಲ ಮಾಡ್ಬೇಕಾದ್ರೆ ಕೃಷಿ ಮಾಡಕ್ ಹೊರಟೆ, ಬೋರೆಗೌಡರು ಅಂತ ಪರಿಚಯ ಆದರು, ಅವರು ಬಾಳೆ ಹಾಕ್ಸಿದ್ರು. ಸೊ ಬಾಳೆ ಹಾಕ್ಸಿ ನೀರೆಲ್ಲ ಹಾಯಿಸಿದ್ಮೇಲೆ ಎಲ್ಲ ಗಿಡಗಳು ಸ್ವಲ್ಪ ಚೆನ್ನಾಗಾದ್ವು. ಈಗ ಸುಮಾರು ಒಂದು 4 ವರ್ಷ ಆದ್ಮೇಲೆ ತೆಂಗೆಲ್ಲ ಚೆನ್ನಾಗಿದೆ, ಬಟ್ ಇನ್ನೂ ಅಷ್ಟು ಫಲ ತುಂಬ ಫಲ ಕೊಡ್ತಿಲ್ಲ, ಸುಮಾರು ಕೊಡ್ತದೆ ಪರವಾಗಿಲ್ಲ. ಜೊತೆಗೆ ಅವ ಹಾಕಿದ ಕೆಲವು ನಂಜನಗೂಡು ರಸಬಾಳೆ ಇನ್ನೂ ಕಂದು ಉಳ್ಕೊಂಡಿದ್ವು, ಈಗ ಎಲ್ಲ ಕೊಟ್ಟಿಗೆ ನೀರು ಬಿಟ್ಟು ಬಿಟ್ಟೀಗ ತುಂಬಾ ಚೆನ್ನಾಗಿ ಬೆಳೆದು ಒಂದೊಂದು ಗಿಡ ಒಂದು 12-15 ಕೆಜಿ ಆಗೋಷ್ಟು ಕೊನೆ ಬರ್ತದೆ. ಅಂದ್ರೆ ಅಲ್ಲಿ ನೀರಿನ ವ್ಯವಸ್ಥೆ ಇತ್ತು ಭೂಮಿನಲ್ಲಿ? ನೀರು ತುಂಬಾ ಕಮ್ಮಿ ಸರ್, ಅಲ್ಲಿ ಇಂಚ್ ಲೆಕ್ಕ ಹೇಳಕ್ ಬರಲ್ಲ ನನ್ಗೆ, ಬಟ್ 3 ಎಕರೆ ನೀರು ಸಾಲಲ್ಲ, ಅಷ್ಟು ಕಮ್ಮಿ ನೀರು. ಹಸುಗಳಿಗೆ ಸಾಕಷ್ಟು ನೀರಾಗತ್ತಷ್ಟೇ. ಮತ್ತೆ ಈಗ ಹೇಗೆ ನೀವು ಮಾಡ್ತಾ ಇದ್ದೀರಿ, ಮತ್ತೆ ಪುನಃ ಇನ್ನೊಂದು ಬೋರ್ವೆಲ್ ಹಾಕ್ಸಿದ್ರ ಅಥವಾ ಇರೋ ನೀರನ್ನೇ ಬಳಕೆ ಮಾಡ್ತಾ ಇದ್ದೀರಾ? ಇಲ್ಲ, ಈಗ 3 ಎಕರೆಯಲ್ಲಿ 1.5 ಎಕರೆ ಅಷ್ಟೇ ನಾನು ಬೆಳೆ ಮಾಡಿದ್ದೀನಿ, ಅಂದ್ರೆ ಹುಲ್ಲು ಬೆಳೆದಿದ್ದೀನಿ, ಅಲ್ಲೇ ತೆಂಗಿನ ಮರಗಳನ್ನು ಇದೆ, ಸಪೋಟಾನು ಇದೆ. ಸೊ ಇದಕ್ಕೆ ಹುಲ್ಲು ನೀರಾಸಿದ್ರೆ ಎಲ್ಲದಕ್ಕೂ ನೀರಾಗತ್ತೆ. ಇನ್ನು 1.5 ಎಕರೆ ಮಳೆ ಆಶ್ರಿತ, ಮಳೆ ಬಂದಾಗ ಏನಾದ್ರು ಕಾಳಿಗೆ ಚೆಲ್ತೀನಿ ಅಥವಾ ತಗೋತೀನಿ ಅಷ್ಟೇ. ಈಗ ನಿಮ್ಮ ಒಂದು ಗೆಜ್ಜೆಗಳಲ್ಲಿರುವಂತಹ ಈ ತೋಟದಲ್ಲಿ, ಈ ಕೃಷಿ ಭೂಮಿಯಲ್ಲಿ ಎಷ್ಟು ರೀತಿಯ ದೇಸಿ ಹಸುಗಳೆಲ್ಲ ನಾವು ನೋಡಬಹುದು, ಯಾವ್ಯಾವ ಜಾತಿ ಇದೆ? ನಮ್ಮ ಸ್ಥಳೀಯ ತಳಿಯಾದ ಹಳ್ಳಿಕಾರ್ ಇದೆ, ಮತ್ತೆ ಒಂದು ಅಮೃತ್ ಮಾಲ್ ಒಂದಿದೆ, ಮತ್ತೆ ಗೀರ್ ಇದೆ 3, ಒಂದು ಗಿಡ್ಡ ಇದೆ ನಮ್ಮ ಇಲ್ಲಿ ಲೋಕಲ್ ಗಿಡ್ಡ, ಮಲ್ನಾಡ್ ಗಿಡ್ಡ ಲೋಕಲ್ ಇಲ್ಲಿದು. ಎಷ್ಟು ಹಾಲು ಉತ್ಪಾದನೆ ಆಗುತ್ತೆ? ಹಾಲು ಸುಮಾರು 12-15 ಲೀಟರ್ ಬರುತ್ತೆ. ಈಗ ದೇಸಿ ತಳಿ ಹಸು ಅಂದ್ರೆ ಗೊತ್ತಿಲ್ಲದೆ ಇದ್ದವರು, ಈಗ ಗೀರ್ ತಂದಿರಿ, ಮಲ್ನಾಡ್ ಗಿಡ್ಡ ಅಥವಾ ಇಲ್ಲಿಯ ಗಿಡ್ಡ ಸ್ಥಳೀಯ ಗಿಡ್ಡ ಹಸು ಅಂತ ನೀವು ಹೇಳ್ತಾ ಇದ್ದೀರಿ, ಅಮೃತ ಮಹಲ್ ತಂದ್ರಿ, ಇದೆಲ್ಲ ಎಲ್ಲೆಲ್ಲಿಂದ ತಂದ್ರಿ, ಹೇಗಿತ್ತು ಈ ಅನ್ವೇಷಣೆ ನಿಮಗೆ? ಬಹಳಷ್ಟು ಸ್ಟಾರ್ಟಿಂಗ್ ತಂದಿದ್ದ ಹಸುಗಳೆಲ್ಲ ಸಂತೆಯಲ್ಲಿ ಹೋಗ್ತಿದ್ದೆ, ಏನು ಗೊತ್ತಿಲ್ಲದೆ ತರ್ತಿದ್ದೆ. ಮತ್ತೆ ಇನ್ನೊಂದು ಮತ್ತೆ ಸಂತೆ ಹೋದ ಕೆಲವೊಂದು ಕಡೆಯ ಕೊಟ್ಬಿಟ್ರು ಹಸುಗಳು, ಅದನ್ನ ತಗೊಂಡ್ಬಂದೆ 1-2. ಅವೆಲ್ಲ ಹತ್ರ ಇನ್ನೂ ಇದೆ, 4 ವರ್ಷ ಆದ್ರೆ ಇನ್ನೂ ಬದುಕಿದೆಪ್ಪ, ಅವೆಲ್ಲ ಅವಾಗಲೇ ಕಡೆ ಕೊಟ್ಬಿಟ್ಟಿದ್ರು. ಸೊ ಹತ್ರ ಬಂದ್ಮೇಲೆ ಇನ್ನು 3 ಕರು ಕೊಟ್ಟಿದೆ. ಸೊ ಏನು ಅದರಿಂದ ನಂಗೆ ನಾಶನಾಗಿಲ್ಲ ಬಹುಶಃ. ಮತ್ತೆ ಗೀರ್ ತರಕ್ ಮಾತ್ರ 4 ಕರ್ಕ್ ಹೋಗಿದ್ದೆ, ಅಲ್ಲಿ ಸುಮಾರು ಒಂದು ವಾರ 10 ದಿನ ಇದ್ದೆ ಅಲ್ಲಿ. ಅಲ್ಲಿ ರಾಜೀವ್ ದೀಕ್ಷಿತ್ರ ಆಶ್ರಮದಲ್ಲಿದ್ದು ಸುತ್ತಮುತ್ತ ಹಳ್ಳಿಲಿ ಓಡಾಡ್ಕೊಂಡು ಅಲ್ಲಿ ಆಯ್ಕೆ ಮಾಡ್ಕೊಂಡ್ ಬಂದ ಹಸುಗಳನ್ನ. ಈಗ ಹೇಗೆ ಅವುಗಳ ಪಾಲನೆ ಭಿನ್ನವಾಗಿ ಇರುತ್ತೆ ಈಗ ಸ್ಥಳೀಯ ಹಸುಗಳಿಗಿಂತ ನಿಮ್ಮ ಅನುಭವದಲ್ಲಿ? ನನ್ನ ಅನುಭವದಲ್ಲಿ ಗೀರ್ ತಳಿಗಳು ನನಗೊಬ್ಬರಿಗೆಲ್ಲ ಬಹಳಷ್ಟಿಗೆ ಜನಕ್ಕೆ ಬರೋ ಸಮಸ್ಯೆ ಅದು ಗಬ್ಬ ಆಗಲ್ಲ ಇಲ್ಲಿ ಬಂದಾಗ. ಒಂದು ಬಹುಶಃ ವಾತಾವರಣ ಬದಲಾಗತ್ತದಕ್ಕಿರ್ಬೋದು, ಇಲ್ಲ ಮೇವು ಬೇರೆ ತರ ಇದೆ ಅದಕ್ಕಿರ್ಬೋದು, ಅದು ಗಬ್ಬ ಆಗ ಸಮಸ್ಯೆ. ಎಸ್ಪೆಷಲಿ ಅವರು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಮಾಡಿಸಿದ್ರೆ ಗಬ್ಬ ಆಗಲ್ಲ, ತುಂಬಾ ಕಷ್ಟ, ಅದು ಸಕ್ಸಸ್ ರೇಟ್ ತುಂಬಾ ಕಮ್ಮಿ ಇದೆ. ನನ್ನ ಹತ್ರ ಒಂದು ಗೂಳಿ ಇದೆ, ಹಾಗಾಗಿ ನನಗೆ ಸಮಸ್ಯೆ ಇಲ್ಲ. ಆದರೂ ಸಹ ಸ್ಟಾರ್ಟಿಂಗ್ ತಂದಾಗ ನನಗೆ 8 ಹಸು ತಂದೆ, ಅದರಲ್ಲಿ 3 ಗಬ್ಬ ಆಗಲಿಲ್ಲ, ಒಂದು 3 ವರ್ಷ ಸಾಕ್ತಿದ್ದೆ. ಆಮೇಲೆ ನಂತರ ನನಗೆ ಮೇಂಟೈನ್ ಮಾಡಕ್ ಆಗಲಿಲ್ಲ. ಸೊ ಯಾರೋ ಬೆಂಗಳೂರು ಕೇಳ್ಕೊಂಬಂದ್ರು, ಅವರು ಹಸು ಬಗ್ಗೆ ಚೆನ್ನಾಗಿ ಗೊತ್ತಿರೋರು, ನಾನು ಗಬ್ಬ ಮಾಡ್ಕೋತೀನಿ ಔಷಧಿ ಕೊಟ್ಟು ಅಂದ್ರು, ಅವ್ರಿಗೆ ಕೊಟ್ಬಿಟ್ಟೆ ನಾನು. ಈಗ ಸದ್ಯಕ್ಕೆ 3 ಗೀರಸು ಇದೆ ಅಷ್ಟ. ಈ ಹಾಲನ್ನೇ ನೀವು ಮಾರಾಟ ಮಾಡ್ತೀರಾ ಅಥವಾ ಅದನ್ನ ಮೌಲ್ಯವರ್ಧನೆ ಮಾಡಿ ಮೊಸರು ಬೆಣ್ಣೆ ತುಪ್ಪ ಈ ತರ ಮಾಡ್ತೀರಾ ಹೇಗೆ? ಈಗ ಒಂದು ಸೀಸನ್ ಅಲ್ಲಿ ಹಾಲು ಕಮ್ಮಿ ಇರುತ್ತೆ, ಅವಾಗ ಬರೀ ಹಾಲನ್ನಷ್ಟೇ ಕೊಡ್ತೀನಿ. ಕೆಲವು ಸರಿ ಪೀಕ್ ಸೀಸನ್ ಅಲ್ಲಿ ಮೇವು ಚೆನ್ನಾಗಿದ್ದಾಗ ಎಲ್ಲ ಹಸುಗಳು ಕರು ಹಾಕೊಂಡಾಗ 15-16 ಲೀಟರ್ ಹಾಲಾಗ್ಬಿಡುತ್ತೆ. ಸೊ ಅವಾಗ ತುಪ್ಪ ಮಾಡ್ತೀನಿ, ತುಪ್ಪನ ಮನೆಗೆ ಬಳಸ್ಕೊತೀವಿ, ಹೆಚ್ಚಿಗೆ ಅದನ್ನ ನಮ್ಮ ಸ್ನೇಹಿತರಿಗೆ ಮತ್ತೆ ನಮ್ಮ ಗೊತ್ತಿರೋರು ಕೊಡ್ತೀನಿ. ಅಂದ್ರೆ ಈ ಕ್ಷೇತ್ರದ ಪರಿಚಯನೇ ಇಲ್ಲ ಖಂಡಿತ. ಹಾಗಿದ್ದ ನೀವು ಪ್ರಾರಂಭ ಮಾಡಿದ್ರೆ 5 ವರ್ಷ ಅದನ್ನ ನಿರ್ವಹಣೆ ಮಾಡಿಕೊಂಡು ಬಂದಿದ್ದೀರಿ. ಹೇಗಿರುತ್ತೆ ನಿರ್ವಹಣೆ ಈಗ ಚೈತನ್ಯ ಅವರೇ, ನಿಮ್ಮ ದಿನಚರಿ ಯಾವ ತರ ಇರುತ್ತೆ, ಮತ್ತೆ ಅವುಗಳಿಗೆ ಬೇಕಾದ ಮೇವನ್ನ ಸ್ವಲ್ಪ ಮಟ್ಟಿಗೆ ನೀವು ಪಡ್ಕೊಳ್ತೀರಿ. ಈ ಹುಲ್ಲಿನ ರೂಪದಲ್ಲಿ ಕೊಡುವಂತ ಆಹಾರವನ್ನ ಆಯ್ತು, ಬೇರೆ ಆಹಾರಕ್ಕೆಲ್ಲ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ಬೇರೆ ಆಹಾರಕ್ಕೆ ನಮ್ಮನೆ ಜೆ ಪಿ ನಗರ ಹತ್ತಿರದಲ್ಲಿ ಮಿಲ್ಗಳಿದೆ, ಫ್ಯಾಕ್ಟ್ರಿಗಳಿದೆ, ಅಲ್ಲಿ ಭೂಸ ಡೈರೆಕ್ಟ್ ಫ್ಯಾಕ್ಟ್ರಿ ತರ್ತೀನಿ, ಕಡಲೆ ಹೊಡ್ತಿರ್ತೀನಿ, ಮತ್ತೆ ಆರಂಭಿಸಿ ಜೋಳ ಸಿಗುತ್ತೆ, ಜೋಳ ತಂದು ಕ್ಲೀನ್ ಮಾಡಿ ಅದಕ್ಕೆ ನುಚ್ಚು ಮಾಡಿಸ್ಕೊಡ್ತೀನಿ. ಇದ್ಬಿಟ್ಟು ಬೇರೆ ಯಾವ್ದೇ ಕೃತಕ ಆಹಾರ ಕೊಡಲ್ಲ. ಹಾಲು ಕರಿಯೋದು ಯಾರು? ನಾನು ಕರಿಯೋದು, ನಮ್ಮ ಇನ್ನೊಬ್ಬರು ಇದ್ದಾರೆ ನಮ್ಮ ಜೊತೆ ಕೆಲಸಕ್ಕೆ, ಅವರು ಕರೀತಾರೆ. ಅದನ್ನು ನೀವು ಕಲಿತೀರಿ? ಕಲಿಬೇಕಾಗಿತ್ತು. ಕೆಲವೊಮ್ಮೆ ಕೆಲಸದವ್ರು ಸಡನ್ ಆಗಿ ಹೊಟ್ಟೋಗ್ತಾರೆ ಏನು ಹೇಳಿದೆ, ಹಾಗಾಗಿ ನಾವು ಕೆಲಸ ಕಲ್ತಿರ್ಲೇಬೇಕು. ಸ್ಟಾರ್ಟಿಂಗ್ ಕಷ್ಟ ಆಯ್ತು. ಈಗ ಒಂದ್ ಎರಡು ವರ್ಷದಿಂದ ವರ್ಕ್ ಫ್ರಮ್ ಇರೋದ್ರಿಂದ ದಿನ ಹೋಗ್ತೀನಿ, ದಿನ ಹಾಲು ಕರಿತೀನಿ, ಹಾಗೇನು ಅಭ್ಯಾಸ ಆಗುತ್ತಿದೆ. ಅದನ್ನ ಲೀಟರ್ಗೆ ಎಷ್ಟು ಬೆಲೆ ಇಟ್ಟು ಮಾರಾಟ ಮಾಡ್ತೀವಿ? ಈಗ ಮಾರ್ಕೆಟ್ ಅಲ್ಲಿ ಎಷ್ಟಿದೆ ಅಷ್ಟೇ ಇಡಬೇಕು, ಜಾಸ್ತಿ ಇಟ್ಟರು ಕಷ್ಟ, ಕಮ್ಮಿ ಆದ್ರೂ ಕಷ್ಟ. ಅದಕ್ಕೆ 80 ರೂಪಾಯಿ ಮಾರ್ಕೆಟ್ ಇತ್ತು, 80 ರೂಪಾಯಿ ಕೊಡ್ತಾ ಇದ್ದೆ ನಾನು. ಆರ್ಥಿಕವಾಗಿ ಅದು ಲಾಭದಾಯಕ ಅನ್ಸುತ್ತಾ ನಿಮಗೆ? ಬಹುಶಃ ನಾನೇ ಎಲ್ಲ ಸ್ವತಃ ಎಲ್ಲ ಕೆಲಸ ಮಾಡಿ ಲಾಭದಾಯಕ ಆಗುತ್ತೆ. ನಾನೆಲ್ಲ ಕೆಲಸಕ್ಕೆ ಇಟ್ಕೊಂಡು ಮಾಡ್ತಿರೋದ್ರಿಂದ ನನಗೆ ಕೈಯಿಂದ ಒಂದು 20-25 ಸಾವಿರ ತಿಂಗಳಿಗೆ ಹೋಗುತ್ತೆ. ಇನ್ನು ನಾವು ಹೇಳೋದನ್ನ ಕೇಳಿದೀವಿ, ಈ ದೇಸಿ ಹಸುಗಳನ್ನ ಪಾಲನೆ ಮಾಡುವಂತ ಸಂದರ್ಭದಲ್ಲಿ ನೀವೇ ಈಗ ತಿಳಿಸಿದ ಹಾಗೆ ಹವಾಮಾನ ಬದಲಾದ್ರೆ ಅವುಗಳ ಸ್ವಭಾವದಲ್ಲಿ ಅಥವಾ ಅವುಗಳ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಇರುತ್ತೆ ಅಂತ, ಇದನ್ನೆಲ್ಲ ನೀವು ಎಲ್ಲಿ ಕಲಿತ್ರಿ, ಏನೆಲ್ಲ ಅನುಭವಗಳನ್ನ ನೀವು ಈ ಪಶುಪಾಲನೆಯಲ್ಲಿ ಪಡ್ಕೊಂಡಿದ್ದೀರಾ? ಈಗ ಮೊದಲೆಲ್ಲ ಯೂಟ್ಯೂಬ್ ನೋಡಿ ಕಲ್ತ್ಕೊಂಡ್ವಿ, ನಂತರ ನಂಗೆ ಕೃಷ್ಣಾರೆಡ್ಡಿ ಅಂತ ಒಬ್ರು ಡಾಕ್ಟರ್ ಪರಿಚಯ ಆದ್ರು, ಅವರು ರಿಟೈರ್ಡ್ MD ಬೆಂಗಳೂರು ಡೈರಿಲಿ. ಅವರು ಡೈರೆಕ್ಟರ್ ಆಗಿದ್ದಾಗ ಬೆಂಗಳೂರು ಡೈರಿ ಸುತ್ತಮುತ್ತ ಇರೋ ಹಸುಗಳಿಗೆ ಆಲ್ಮೋಸ್ಟ್ 90% ಹೋಮಿಯೋಪತಿಲಿ ಔಷಧಿ ಟ್ರೀಟ್ಮೆಂಟ್ ಮಾಡ್ತಿದ್ರು, 10% ಅಷ್ಟೇ ಅಲೋಪತಿ ಕೊಡ್ತಿದ್ರು. ಸೊ ಅವರು ಮೈಸೂರು ಬಂದೊಂದ್ಸಲಿ ಟ್ರೈನಿಂಗ್ ಮಾಡಿದ್ರು, ಹೋಮಿಯೋಪತಿ ಟ್ರೈನಿಂಗ್ ಅಲ್ಲಿ ಅಟೆಂಡ್ ಆದ್ರೆ ಬೇಸಿಕ್ ನಾಲೆಜ್ ಬಂತು. ನಂತರ ಬೆಂಗಳೂರಲ್ಲಿ ಇನ್ನೊಂದು ಟ್ರೈನಿಂಗ್ ಮಾಡಿದ್ರು, ಅವಾಗ ಅಲ್ಲಿ ಡೀಟೇಲ್ ಆಗಿ ಸುಮಾರು ಔಷಧಿಗಳ ಬಗ್ಗೆ ಎಲ್ಲ ಹೇಳ್ಕೊಟ್ರು. ಅದಾದಾಗಿಂದ ಆಲ್ಮೋಸ್ಟ್ ನಾನೇ ಫಸ್ಟ್ ಏಡ್ ಮಾಡ್ತೀನಿ. ಡೌಟ್ಸ್ ಇದ್ರೆ ಪಾಪ ಅವ್ರು ಫೋನ್ ಮಾಡ್ತೀನಿ, ಎನಿ ಟೈಮ್ ಫೋನ್ ಮಾಡೋ ನಂಗೆ ರಿಸೀವ್ ಮಾಡ್ಬಿಟ್ಟು ಅವ್ರು ಹೇಳ್ತಾರೆ. ಸೊ ಅವರ ಸಹಕಾರದಿಂದ ನಾನು ಈಗ ಆಲ್ಮೋಸ್ಟ್ ಹೋಮಿಯೋಪತಿಲೆ ನಾನು ಹಸುಗಳು ಕ್ಯೂರ್ ಮಾಡ್ತಾ ಇದ್ದೀನಿ. ಏನೆಲ್ಲ ತೊಂದರೆಗಳಿಗೆ ನೀವೇ ಸ್ವತಃ ಪರಿಹಾರ ಕೊಡೋ ಮಟ್ಟಕ್ಕೆ ಈಗ ತಿಳುವಳಿಕೆ ಬಂದಿದೆ ನಿಮಗೆ, ಯಾವ ತರ ಎಲ್ಲ ತೊಂದರೆಗಳಿಗೆ ಬಗೆಹರಿಸ್ಕೊಂಡಿದ್ದೀರಿ? ಈಗ ಮೇನ್ ಆಗಿ ಹಸುಗಳೆಲ್ಲ ದೇಶಿ ಹಸುಗಳಾಗ ಕೊಂಬಿರೋದ್ರಿಂದ ಒಂದಕ್ಕೊಂದು ಗುದ್ದಾಡ್ತವೆ, ಗಾಯ ಆಗತ್ತೆ, ಗಾಯಕ್ಕೆ ಔಷಧಿ. ಈಗ ಹಸುಗಳಲ್ಲಿ ಗಾಯಕ್ಕೆ ನಾವು ಕರೆಕ್ಟ್ ಟ್ರೀಟ್ಮೆಂಟ್ ಮಾಡಿದರೆ ನೋಡ ಬಂದು ಮೊಟ್ಟೆ ಇಟ್ಟು ಹುಳ ಬೀಳುತ್ತೆ, ಸೊ ಆಮೇಲೆ ತುಂಬಾ ಸಮಸ್ಯೆ ಆಗತ್ತೆ. ಸೊ ಕರೆಕ್ಟ್ ಟೈಮ್ಗೆ ನಾವು ಔಷಧಿ ಕೊಟ್ಬಿಟ್ರೆ ಅದು ಬೇಗ ವಾಸಿ ಆದ್ರೆ ಏನು ಸಮಸ್ಯೆ ಆಗಲ್ಲ. ಅದೊಂದು, ಅದ್ ಬಿಟ್ರೆ ಹಸುಗಳು ಗಬ್ಬ ಆಗದಿರೋದು, ಯೂಟ್ರಸ್ ಇನ್ಫೆಕ್ಷನ್, ಆಮೇಲೆ ಕರು ಹಾಕ್ಬೇಕಾದ್ರೆ ಪ್ರೊಲ್ಯಾಪ್ಸ್ ಅಂತ ಗರ್ಭಕೋಶ ಆಚೆ ಬರುತ್ತೆ, ಇವೆಲ್ಲ ಸಮಸ್ಯೆಗಳಿದೆ. ಅದಕ್ಕೆಲ್ಲ ಹೋಮಿಯೋಪತಿಲಿ ಒಳ್ಳೆ ಟ್ರೀಟ್ಮೆಂಟ್ ಇದೆ. ಇದೆಲ್ಲ ನಿಮ್ಮ ಅನುಭವಕ್ಕೆ ಬಂದಿದೆ? ಎಲ್ಲ ಅನುಭವಕ್ಕೆ ಬಂದಿದೆ, ಸ್ವತಃ ಮಾಡಿದೀನಿ, ಹಾಗಾಗಿ ನಾನು ಹೇಳ್ತಿದ್ದೀನಿ. ಚೈತನ್ಯ, ಹಾಗಾದ್ರೆ ನಿಮ್ಗಿರೋ ಆಸಕ್ತಿ ನೋಡಿದ್ರೆ ನೀವು ಇದನ್ನೇ ಪ್ರವೃತ್ತಿಯಾಗಿ ತಗೊಂಡಿರೋರು ವೃತ್ತಿಯಾಗೇನೆ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಂತ ಅನಿಸುತ್ತೆ. ಆದ್ರೆ ಬಹಳ ಒಳ್ಳೇದು, ಬಟ್ ಆದ್ರೆ ಇಲ್ಲಿ ಇನ್ನು ಅಷ್ಟು ಹಣ ನೋಡಿಲ್ಲ ಇಲ್ಲಿ, ಹಾಗಾಗಿ ನಾನು ಬೇರೆ ಮಾಡೋ ಕೆಲಸ ಮಾಡ್ತಾ ಇದ್ದೀನಿ. ಸಮಯ ಸಿಕ್ಕದಾಗೆಲ್ಲ ಇಲ್ಲಿರ್ತೇನೆ. ಹಣ ನೋಡಬಹುದು ಅಂತ ಅನ್ಸುತ್ತಾ ನಿಮಗೆ? ಖಂಡಿತ ಅನ್ಸುತ್ತೆ. ದೇಶದಲ್ಲಿ ಮೌಲ್ಯವರ್ಧನೆ ಮಾಡಬೇಕು, ಸಗಣಿ ಹಾಗೂ ಗಂಜಿನ ಬಳಸ್ಕೊಂಡ್ರೆ ದುಡ್ಡು ಬರುತ್ತೆ, ಹಾಲಿನಿಂದ ಏನು ಸಾಧ್ಯ ಇಲ್ಲ ಮಾಡಕದಲ್ಲಿ. ಮತ್ತೆ ನಾನು ತಂದ್ರೆ ಹಸುಗಳು ಯಾವ್ದು ಹಾಲ್ಗೋಸ್ಕರ ತರಲಿಲ್ಲ, ಹಸು ತರಬೇಕು ಅಂತಂದ್ರೆ ಹಾಗಾಗಿ ಯಾವ್ದು ಹಾಲು ಕೊಡಂತದಲ್ಲ. ಸೊ ಹಾಲಿಗೆ ಏನು ಮಾಡಕ್ಕಾಗಲ್ಲ. ಈ ದೇಸಿ ಹಸು ಖರೀದಿ ಮಾಡುವಾಗ ತುಂಬಾ ದುಬಾರಿ ಅಂತ ಅನ್ಸುತ್ತಾ, ಅಥವಾ ಹೇಗೆ ನಿಮ್ಮ ಅನುಭವ? ನಮ್ಮ ಈ ಸ್ಥಳೀಯ ತಳಿಯಲ್ಲಿ ರೈತರು ಹಸು ಲುಕ್ ನೋಡ್ತಾರೆ, ಹಸುಳಿ ನೋಡ್ತಾರೆ, ಅವೆಲ್ಲ ಶಿಸ್ತಾಗಿದ್ರೆ ತುಂಬಾ ರೇಟ್ ಜಾಸ್ತಿ, ಅದಿಲ್ಲ ಅಂದ್ರೆ ಕಮ್ಮಿ ಸಿಗತ್ತೆ. ಮತ್ತೆ ಹಸುಗಳಿಗೂ ಪಾಠ ಮಾಡಿರ್ತಾರೆ, ಉಳಿಯೋ ಪಾಠ ಅಂತದ್ದು ಕಾಸ್ಟ್ಲಿ, ಪಾಠ ಮಾಡಿದ್ರೆ ಕಮ್ಮಿ. ಸೊ ನಿಮ್ಗೆ ಒಂದು 12,000 50,000 ಹಸು ಆಗತ್ತೆ ನಮ್ಮ ದೇಶಿ ತಳಿ. ನಿಮ್ಗೆಲ್ಲ ಎಷ್ಟು ಸಿಕ್ತು? ನಾನು ತಂದಿರೋದೆಲ್ಲ ಹೇಳಿದ್ನಲ್ಲ, ಕಸಾಯಿಖಾನೆ ಹೋಗಿ ತಂದಿರೋದ್ರಿಂದ ಎಲ್ಲ ಒಂದು 8,000-12,000 ಅಂತ ತಂದಿದ್ದೆ ನಾನು ಅಷ್ಟು ಕಮ್ಮಿಗೆ. ಒಂದು ಒಳ್ಳೆ ಹೆಸರು ತಂದೆ, ಅದು 25,000 ಕೊಡ್ತಂದೆ ನಾನು. ಏನ್ ವ್ಯತ್ಯಾಸ ಗಮನಿಸಿದ್ರಿ ಆಮೇಲೆ ನೀವು ನಿಮ್ಮ ಅನುಭವದಲ್ಲಿ? ಅದೇ ಕಸಾಯಿಖಾನೆ ಕೊಟ್ಟಾಗ ಅವರು ಯಾವ್ದಕ್ಕೂ ಪ್ರಯೋಜನ ಇಲ್ಲ ಅಂತ ಕೊಟ್ಟಿದ್ದ ಹಸುಗಳು ನನ್ನ ಹತ್ರ ಬಂದ್ಮೇಲೆ 3-4 ಕೊಟ್ಟಿದೆ, ಇನ್ನೂ ಚೆನ್ನಾಗಿದೆ. ಹಾಗಾಗಿ ಅದು ಗೊತ್ತಾಗ್ಲಿ ಏನಕ್ಕೆ ಕಸಾಯಿಖಾನೆ ಕೊಟ್ಟಿದ್ರು ಅಂತ. ಹಸುಗಳು ನಿಮ್ಮಲ್ಲಿವೆ, ಕರುಗಳನ್ನು? ಹೌದು. ಒಟ್ಟು ಎಷ್ಟಿದೆ ಈಗ ನಿಮ್ಮಲ್ಲಿ ಹಾಗಾದ್ರೆ ಹಸುಗಳು? ಈ ಒಟ್ಟು 32 ಇದೆ. 32 ಹಸುಗಳು? ಹಸುಗಳಲ್ಲ, ಹಸು ಕರು, ಹಸು ಕರು ಎಲ್ಲ ಸೇರಿ. ಅದರಲ್ಲಿ ಕರುಗಳೆಷ್ಟು? ಕರುಗಳು ಒಂದು 8 ಕರು ಇದೆ. ಹೋರಿ ಕರೆಕ್ಟ್ ಲೆಕ್ಕ ಗೊತ್ತಿಲ್ಲ, ಬಟ್ ಒಟ್ಟು 32 ಇದೆ. ಹಾಲನ್ನು ಕರೆಯೋದು ನೀವು ಕರಿತೀರಿ? ಯಂತ್ರಗಳು ಯಾರು ಬಳಕೆ ಮಾಡುವಂತದ್ದು ಇದೆಯಾ? ಇಲ್ಲ, ಹಾಲು ತುಂಬಾ ಉತ್ಪಾದನೆ ಕಮ್ಮಿ ಆಗಿದೆ, ಯಂತ್ರದ ಅವಶ್ಯಕತೆ ಇಲ್ಲ, ಕೈಗೆ ಕರಿತೀವಿ. 32 ಹಸುಗಳು ಅಂದ್ರೆ ಅವುಗಳ ಮೇವು ಮತ್ತೆ ಆಹಾರ ಇದನ್ನ ನೀವು ಹೊಂದಿಸಬೇಕಾಗುತ್ತೆ. ಅಂದ್ರೆ ವರ್ಷದಲ್ಲಿ 6 ತಿಂಗಳು ಮೇಯ್ಕೊಂಬರುತ್ತೆ, ಹೊರಗಡೆ ಮಾಡದಲ್ಲಿ ಹುಲ್ಲಿರುತ್ತೆ ಮೇಯ್ಕೊಂಬರುತ್ತೆ 6 ರಿಂದ 8 ತಿಂಗಳು. ನಮ್ಗೆ ಕೊರೆ ಅಂದ್ರೆ ನವಂಬರ್ ಕಳೆದ್ಮೇಲೆ ನವಂಬರ್ ಇಂದ ನೆಕ್ಸ್ಟ್ ಶಿವರಾತ್ರಿ ತನಕ ತುಂಬಾ ಕಷ್ಟ. ಅವಾಗ ಇಬ್ಬನಿ ಬೀಳುತ್ತೆ, ಹುಲ್ ಬೆಳೆಯಲ್ಲ. ಸೊ ಹೊರಗಡೆ ಹಸಿರು ಸಿಗಲ್ಲ, ಮಾಡದಲ್ಲಿ ಹುಲ್ ಬೆಳೆಯಲ್ಲ, ಅವಾಗ ಸ್ವಲ್ಪ ಕಷ್ಟ ಆಗತ್ತೆ. ಹೊರಗಡೆ ಹುಲ್ ತರ್ತೀವಿ, ನೆಲ್ಲು ಹಾಕ್ತಿವಿ, ಒಣದುಲ್ಲು. ಸೊ ಅದೊಂದು 3 ತಿಂಗಳು ಕಷ್ಟ. ಅಂದ್ರೆ ಅಟ್ಟಿ ಮೇಯಿಸೋದು ಒಂದು 80 ತಿಂಗಳು ನಡೆಯುತ್ತೆ. ಇನ್ನೊಂದು 4 ತಿಂಗಳು ಕಟ್ಟಿ ನೀವು. ಅಂದ್ರೆ 9 ತಿಂಗಳು ಮೇಯಿಸ್ಕೊಂಡ್ ಬಂದ್ರು ಅಷ್ಟೇ ಸಾಲಲ್ಲ, ನಾವು ಮತ್ತೆ ಹುಲ್ಲು ಹಾಕ್ಲೇಬೇಕು. ಅಂದ್ರೆ ಈಗ ಏನಾಗಿದೆ, ನಮ್ಮ ಸ್ಥಳದಲ್ಲಿ ಹಸುಗಳು ಮತ್ತೆ ಆಡು ಮೇಕೆ ಸಂಖ್ಯೆ ಜಾಸ್ತಿ ಇದೆ, ಹಾಗೆ ಹಸುಗಳಿಗೆ ಅಷ್ಟು ಮೇವು ಸಿಗಲ್ಲ. ಅದ್ ಮೇನ್ ಆಗಿ ಕಾಲಾಡ್ಕೊಂಡ್ ಬರ್ಲಿ ಕಳ್ಸೋದು. ದೇಶಿ ಹಸುಗಳು ಸ್ವಚ್ಛವಾಗಿ ಓಡಾಡಬೇಕು, ಓಡಾಡ್ತಿದ್ರೆ ಆರೋಗ್ಯವಾಗಿರುತ್ತೆ, ಅದಕ್ಕೋಸ್ಕರ ಕಳ್ಸೋದನ್ನ. ಮೇಯ್ಕೊಂಡ್ ಬರೋದು ಎರಡನೇ ಉದ್ದೇಶ. ಈಗ ನಿಮ್ಗೆ ಹೆಂಗ ಅನಿಸ್ತಾ ಇದೆ, ನಿಮ್ಮ ಪಟ್ಟ ಶ್ರಮ ಎಲ್ಲ ಸಾರ್ಥಕ ಆಯ್ತು ಅಂತ ಅನಿಸುತ್ತಾ? ಖಂಡಿತ ಸಾರ್ಥಕ ಅನಿಸ್ತಿದೆ. ಈಗ ಸಾಕಷ್ಟು ಕಲ್ತಿದ್ದೀನಿ, ತುಂಬಾ ಕಳ್ಕೊಂಡು ಕಲ್ತಿದ್ದೀನಿ, ಈಗ ಪಡ್ಕೊಳ್ಳೋ ಸಮಯ ಬಂದಿದೆ ಅನಿಸ್ತಿದೆ. ಬಹಳಷ್ಟು ಜನ ಕೇಳ್ಕೊಂಡು ಫೋನ್ ಮಾಡ್ತಾರೆ ನಮಗೆ. ಈಗ ಮೈಸೂರು ಸುತ್ತಮುತ್ತ ಹಸು ಕಟ್ಟಿರೋರ್ಗೆ ಏನು ಗೊತ್ತಿರಲ್ಲ, ಪುಸ್ತಕ ಓದ್ಬಿಟ್ಟು ಇಂಟರ್ನೆಟ್ ನೋಡಿ ಹಸು ತಂದ್ಬಿಡ್ತಾರೆ, ದೇಶಿ ಹಸುಗೆ ಏನು ಕಾಯಿಲೆ ಬರಲ್ಲ ಅನ್ಕೊಂಡು, ಅದಕ್ಕೂ ಕಾಯಿಲೆ ಬರುತ್ತೆ. ಹೌದು, ಏನೆಲ್ಲ ಕಾಯಿಲೆಗಳನ್ನ ನೀವು ನಿಮ್ಮ ಹಸುಗಳಲ್ಲಿ ಕಂಡಿದ್ದೀರಿ, ಹೇಗೆ ನಿವಾರಣೆ ಮಾಡ್ಕೊಂಡಿದ್ದೀರಿ? ಒಂದು ಈ ಸೀಸನಲ್ ಇದು ಬರುತ್ತೆ, ವೈರಲ್ ಫೀವರ್ಸ್ ಬರುತ್ತೆ, ಈಗ ಕಾಲ್ಬಾಯಿ ಜ್ವರ, ಮತ್ತೆ ಲಾಸ್ಟ್ ಟೈಮ್ ಲಂಪಿ ಸ್ಕಿನ್ ಡಿಸೀಸ್ ಬಂದಿತ್ತು. ಸೊ ಅದು ತುಂಬಾ ಹರ್ಡ್ ಬಿಡೋದು ಬಂದ್ರೆ ಒಂದ್ಸಲಿಗೆ. ಸೊ ಅದಕ್ಕೆಲ್ಲ ಹೋಮಿಯೋಪತಿ ಟ್ರೀಟ್ಮೆಂಟ್ ಎಲ್ಲ ಕ್ಯೂರ್ ಆಗಿದೆ. ನಾನಲ್ಲಿ ಮತ್ತೆ ನಮ್ಮ ಸುತ್ತಮುತ್ತ ಯಾರು ಕೊಟ್ಟಿದ್ದೀನಿ ಔಷಧಿನ, ಎಲ್ಲದೇ ನಮ್ಮ ಗುರುಗಳು ಕನ್ಸಲ್ಟ್ ಮಾಡಿ ಅವ್ರು ಕೊಡ್ತೀನಿ ನಾನು. ಜೊತೆಗೆ ನಾ ಹೇಳ್ದಂಗೆ ಅವಾಗ ಪ್ರೊಲ್ಯಾಪ್ಸು, ಗರ್ಭ ಧರಿಸ್ತಾ ಇರೋದು ಹಸುಗಳು, ಆಮೇಲೆ ಅದಕ್ಕೆ ಗಾಯಗಳಾಗೋದು, ಹೊಟ್ಟೆ ಉಬ್ಬರ ಬರೋದು, ಅನ್ನ ತಿನ್ಬಿಟ್ರೆ ಹೊಟ್ಟೆ ಊದ್ಬಿಡುತ್ತೆ, ವಿಧವ ಹಸುಗಳು, ಅದಕ್ಕೆಲ್ಲ ಔಷಧಿ ಕೊಡಬೇಕು. ಇದೆಲ್ಲ ನೀವು ಕಲಿತಾ ಹೋಗುತ್ತೀರಿ? ಹೌದು ಹೌದು. ಕೆಲವೊಮ್ಮೆ ಅದಕ್ಕೆ ಡೆಲಿವರಿ ಮಾಡೋ ಟೈಮ್ ಇಲ್ಲಿ ಕರು ಆಚೆ ಬರಲ್ಲ, ಸೊ ಅದಕ್ಕೂ ಔಷಧಿ ಇದೆ ಹೋಮಿಯೋಪತಿಲಿ, ಅದು ಕೊಡ್ತೀವಿ. ಸತ್ತೆ ಬೆಳೆದಂತೀವಿ ಕೊನೆಗೆ, ಅದು ಪ್ಲ್ಯಾಸೆಂಟಾ ಪೂರ್ತಿ ಆಚೆ ಬರಬೇಕು, ಕೆಲವು ಸರಿ ಬರಲ್ಲ, ಒಳಗೆ ಉಳ್ಕೊಂಡ್ಬಿಡತ್ತೆ. ಸೊ ಅದು 48 ಅವರ್ಸ್ ಒಳಗೆ ಬರ್ದರೆ ಇನ್ಫೆಕ್ಷನ್ ಆಗಿ ಹಸು ಜ್ವರ ಬರುತ್ತೆ, ಹಾಲು ಕಮ್ಮಿ ಆಗುತ್ತೆ, ಹಸು ಸಾವು ಬರೋ ಸಾಧ್ಯತೆನೂ ಇರುತ್ತೆ. ಸೊ ಅದಕ್ಕೆಲ್ಲ ಹೋಮಿಯೋಪತಿ ಟ್ರೀಟ್ಮೆಂಟ್ ಕೊಟ್ಟು ರೆಡಿ ಮಾಡ್ತೀವಿ. 7 ಬೀಳುಗಳನ್ನು ನೋಡಿದೀರಿ? ಸಾಕಷ್ಟು ನೋಡಿದ್ದೀನಿ. ಹೌದು, ಈಗಲೂ ಇದನ್ನ ಕಂಟಿನ್ಯೂ ಮಾಡಬಹುದು, 1 ವರ್ಷ ಬೇಕು ಅಂತ ನಿಮ್ಗೆ? ಹೌದು ಹೌದು, ಬಿಡೋ ಯಾವ ಉದ್ದೇಶನೂ ಇಲ್ಲ, ಮನೆಯಲ್ಲಿ ಯಾರ ಸಹಕಾರ ಇಲ್ಲ ಆದ್ರೂ ಸಹ ಇದನ್ನ ಮುಂದುವರಿಸಬೇಕು ಅಂತ. ಈ ಹಾಲನ್ನ ನೀವು ಸಹ ನಿಮ್ಮ ಕುಟುಂಬದಲ್ಲಿ ಬಳಕೆ ಮಾಡ್ತೀವಿ? ಈ ಹಾಲು ಕುಡಿಬೇಕು ಅಂತಾನೆ ನಾನು ಸುಮಾರು ವರ್ಷ ಹಾಲು ಕುಡಿಯ ಬಿಟ್ಬಿಟ್ಟಿದ್ದೆ, ನಾನೇ ಹಸು ಕಟ್ಟೆ ಹಾಲು ಕುಡಿಯೋದನ್ನ ಕುಡಿಯಲ್ಲ ಅಂತ. ಈಗ ನೀವು ಹಾಲು ಕುಡಿತಾ ಇದ್ದೀರಾ? ಈಗ ತುಂಬಾ ಕುಡಿಯಲ್ಲ, ಮಕ್ಕಳು ಕುಡಿಬೇಕು ಮುಖ್ಯ. ನಮ್ಗೇನು ಹಾಲು ಅವಶ್ಯಕತೆ ಇಲ್ಲ ಅನ್ಕೋತೀನಿ, ಮಜ್ಜಿಗೆ ಕುಡಿತೀನಿ. ನಾನು ಹೇಳದ್ನಲ್ಲ, ಇದ್ರ ಮೌಲ್ಯವರ್ಧನೆ ಮಾಡಿ ಉತ್ಪನ್ನಗಳನ್ನ ಅದನ್ನು ಪ್ರಯತ್ನ ಮಾಡಿದೀರಾ? ತುಪ್ಪ ಮೊಸರು ಮಾಡಿ, ತುಪ್ಪ ಮಾಡಿದೀನಿ, ಮೊಸರು ಮಾಡಿ, ಮೊಸರು ಅಂದ್ರೆ ಮೊಸರು ಮಾಡಿ ತುಪ್ಪ ಮಾಡ್ತೀವಿ. ಸೊ ತುಪ್ಪ ಒಂದು 2,000 ರೂಪಾಯಿ ಮಾರಿದೀನಿ ಕೆಜಿನ, ನಮ್ಮ ಸ್ನೇಹಿತರು ಮತ್ತೆ ನಮ್ಮ ಸಂಬಂಧಿಕರು ತಗೊಂಡಿದ್ದಾರೆ. ತುಂಬಾ ಮಾರ್ಕೆಟ್ ಮಾಡಿ ಮಾಡುವಷ್ಟು ಉತ್ಪಾದನೆ ಮಾಡಕ್ಕಾಗಲ್ಲ. ಏನ್ ಬದಲಾವಣೆಗಳನ್ನ ನೀವು ಗಮನಿಸಿದ್ರಿ? ಮುಖ್ಯವಾಗಿ ಆರೋಗ್ಯದ ತುಂಬಾ ಸುಧಾರಣೆ ಆಗಿದೆ, ದೇಹದಲ್ಲಿ ಶಕ್ತಿ ಬಂದಿದೆ. ನಾ ಮೊದಲು ಕಂಪ್ಯೂಟರ್ ಕೆಲಸ ಮಾಡ್ತಿದ್ದಾಗ ಅಂತ ಶಕ್ತಿ ಇರಲಿಲ್ಲ, ಮತ್ತೆ ಆರೋಗ್ಯ ಕೆಟ್ಟಿರಲಿಲ್ಲ ಆದ್ರೂ ಸಹ ಅಂತ ಶಕ್ತಿ ಇರಲಿಲ್ಲ. ಈ ಕೆಲಸ ಶುರು ಮಾಡಿದ್ಮೇಲೆ ತುಂಬಾ ದೈಹಿಕ ಶಕ್ತಿ ಇಂಪ್ರೂವ್ ಆಗಿದೆ. ಏನೆಲ್ಲ ಕೆಲಸಗಳು ನೀವು ಮಾಡ್ತೀರಿ ಚೈತನ್ಯ, ಇದಕ್ಕೆ ಸಂಬಂಧಪಟ್ಟಾಗಿದೆ? ಅದಕ್ಕೆ ಹಸುಗೆ ಏನ್ ಬೇಕೋ ಎಲ್ಲ ಮಾಡ್ತೀನಿ, ಹುಲ್ ಕೊಯ್ಯೋದು, ತೊಪ್ಪೆ ಎತ್ತೋದು, ಹಾಲು ಕರೆಯೋದು ಎಲ್ಲ ಮಾಡಿದೀನಿ. ಮತ್ತೆ ಈ ಗಂಜಲ ಮತ್ತೆ ಸಗಣಿ ಇವುಗಳನ್ನು ಸಹ ಸಂಗ್ರಹಿಸಿ ಅದಕ್ಕೆ ಒಂದಿಷ್ಟು ಮೌಲ್ಯವರ್ಧನೆ ಮಾಡಬಹುದು, ಅಥವಾ ಹಾಗೇನೂ ಸಹ ಮಾರಾಟ ಮಾಡುವಂತ ಅವಕಾಶಗಳಿದೆ. ಅದನ್ನ ನೀವು ಬಳಸ್ಕೊಂಡಿದ್ದೀರಾ ಹೇಗೆ? ಈಗ ಕೆಲವು ಜನಗಳಿಗೆ ಅನಿಸಿದ್ರು ಗೊತ್ತಾಗಿದೆ, ಸ್ವಲ್ಪ ಆರ್ಗಾನಿಕ್ ಫಾರ್ಮ್ ಮಾಡೋ ಕೆಲವೊಬ್ರು ಗಂಜ ತಗೊಳಕ್ಕೆ ತೊಪ್ಪೆ ತಗೊಳಕ್ ಬರ್ತಾರೆ. ಸೊ ಅವ್ರಿಗೆ ತೊಪ್ಪೆನ 5 ರೂಪಾಯಿ ಕೆಜಿ ಕೊಡ್ತೀನಿ, ಗಂಜನ 20 ರೂಪಾಯಿ ಲೀಟರ್ ಕೊಡ್ತಾ ಇದೀನಿ. ಜೊತೆಗೆ ಈಗ ಗೋಕೃಪಾ ಅಮೃತ ಅಂತ ಬಂದಿರೋದ್ರಿಂದ ಅದಕ್ಕೆ ಮಜ್ಜಿಗೆ ಬೇಕು, ಮಜ್ಜಿಗೆ ತಗೊಳಕ್ ಬರ್ತಾರೆ, ಅದನ್ನ 20 ರೂಪಾಯಿ ಕೊಡ್ತಿದ್ದೀನಿ. ಸೊ ಮೊದಲು ಕಂಪೇರ್ ಮಾಡಿದ್ರೆ ಈಗ ಚೆನ್ನಾಗಿದೆ ಸ್ವಲ್ಪ. ಈ ರೀತಿ ಒಂದು ಉತ್ಪನ್ನಗಳನ್ನ ಮಾರಾಟ ಮಾಡಿ ಒಂದಿಷ್ಟು ನಿಮಗೆ ಆರ್ಥಿಕವಾಗಿ ಅನುಕೂಲತೆ ಆಗ್ತಾ ಇದೆ. ಇನ್ನು ಮೇವು ಈಗ ನಿಮಗೆ ಬೇಕಾದಷ್ಟನ್ನ ಅದು ಎಷ್ಟು ನೀವು ಸ್ವತಃ ಉತ್ಪಾದನೆ ಮಾಡ್ತಾ ಇದ್ದೀರಿ? ಬಹುಶಃ ಒಂದು 75% ಅಷ್ಟು ನನ್ನ ಹತ್ರನೇ ಉತ್ಪಾದನೆ ಆಗುತ್ತೆ. ಬೆಳಿತೀರಿ ಹೇಳಿ? ನೇಪಿಯರ್ ಹುಲ್ಲು ಹಾಕೊಂಡಿದ್ದೀನಿ, ಸೂಪರ್ ನೇಪಿಯರ್ ಅಂತ, COFS-29 ಅಂತ ಜೋಳದ ಹೈಬ್ರಿಡ್ ಹಾಕೊಂಡಿದ್ದೀನಿ, ಇನ್ನೊಂದು ಶುಂಠಿ ಹುಲ್ಲು ಅಂತಾರೆ ಅದಿದೆ, ಇನ್ನೊಂದು ಕೆರೆಗರ್ಕೆ ಅಂತಾರೆ ಅದಿದೆ, ಆಮೇಲೆ ಅಕ್ಸೆ ನುಗ್ಗೆ, ಇನ್ನು ಒಂದಷ್ಟು ಅಕ್ಸೆ ಹಾಕ್ಬೇಕು ಅಂತ. ಈಗ ನನ್ನ ಉದ್ದೇಶ ಏನಂದ್ರೆ ಹೆಚ್ಚು ಒಂದು ದಿನದಲ್ಲಿ ಹಸು ಎಷ್ಟೋ ಎಷ್ಟಾಗತ್ತೆ ಅಷ್ಟು ಜಾಸ್ತಿ ತರ ಎಲೆಗಳು ತಿನ್ಬೇಕು ಅಂತ ಎಲ್ಲ ತರ ಅದಕ್ಕೆ ಕುಂದು ಕೊರತೆ ಇರಬಾರ್ದು ಮಿನರಲ್ಸ್ ಅಂತ. ಸೊ ಏನ್ ಮಾಡ್ತೀನಿ, ನೇಪಿಯರ್ ಹುಲ್ ಮಧ್ಯ ನಮ್ಗೆ ಆರಾಮ್ಸಲ್ಲಿ ವೇಸ್ಟ್ ಕಾಳು ಸಿಗುತ್ತೆ, ಅದನ್ನ ತಂದು ಚೆಲ್ಬಿಡ್ತೀನಿ. ಸೊ ಅದ್ರದ್ದು ಎಲ್ಲ ಗಿಡ ಬರುತ್ತೆ. ಒಟ್ಟಿಗೆ ನನ್ಗೆ ನೇಪಿಯರ್ ಕುಯ್ದಾಗ ನೇಪಿಯರ್ ಜೊತೆಗೆ ಹಲಸಂದೆ ರಾಗಿ ಎಲ್ಲ ಸ್ವಲ್ಪ ಸಿಗತ್ತೆ. ನಾನು ಯಾಕೆ ಹೇಳಿದೆ ಅಂದ್ರೆ, ಈಗ ಹೆಚ್ಚಿನ ಅಂಶ ನೀವೇ ಸ್ವತಃ ನಿಮ್ಮ ಭೂಮಿಯಲ್ಲೇ ಅದನ್ನ ಪಡ್ಕೊಳ್ತಾ ಇದ್ರೆ ಗುಣಮಟ್ಟನೂ ಸಹ ಒಂದು ಖಾತರಿಯಾಗಿ ಇರುತ್ತೆ. ಹೀಗೆ ಇದೆ ಅನ್ಕೊಂಡು ಇನ್ನು ಈ ಬೆಳೆಗಳನ್ನು ಸಹ ಬೆಳೆಸೋದನ್ನು ನಾವು ಕಲಿತ್ರ ಹೇಗೆ ಈ ಹುಲ್ಲಿನ ಬೇಸಾಯ? ಹುಲ್ಲಿನ ಬೇಸಾಯ ಅಂದ್ರೆ ಅದೆಲ್ಲ ಒಂದ್ಸಲಿ ಹಾಕೋದಷ್ಟೇ, ಅದು ಮಲ್ಟಿ ಕಟ್ಟಿಂಗ್, ಒಂದ್ಸಲಿ ಕೂತಾರ ಬರ್ತಾ ಇರುತ್ತೆ. ಸೊ ಮೊದಲನೇ ಸಲ ಹಾಗಾಗಿ ಗದ್ದೆ ಮಾಡಬೇಕು ಅವೆಲ್ಲ ಮಾಡಿದೀನಿ, ನಿಂತ್ಕೊಂಡು ಕೆಲಸದ ಜೊತೆ ನಾನು ನಿಂತ್ಕೊಂಡು ಮಾಡಿದೀನಿ. ಸೊ ತಕ್ಕಮಟ್ಟಿಗೆ ಬರುತ್ತೆ, ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಸಂಪೂರ್ಣವಾಗಿ ತಕ್ಕಮಟ್ಟಿಗೆ ಬರುತ್ತೆ. ಚೈತನ್ಯ ಅವರೇ, ಈಗ ಇದೊಂದು ಗುತ್ತಿಗೆ ಪಡೆದು ಇಷ್ಟೆಲ್ಲ ಸಾಹಸ ಮಾಡ್ತಾ ಇದ್ದೀರಿ, ಸ್ವಂತ ಜಮೀನು ಇಲ್ಲ, ನಾಳೆ ಸ್ಥಳಾಂತರ ಆಗುವಂತ ಅವಕಾಶಗಳು ಬಂದ್ರೆ ಅವಾಗ ಮುಂದೆ ಹೇಗಿರುತ್ತೆ ಅಂತ ನಿಮ್ಗೆ ಅನ್ಸಿಕೆ? ಮೈಸೂರು ಸುತ್ತಮುತ್ತ ಬಹಳಷ್ಟು ಜನ ಕೃಷಿ ಮಾಡಕ್ಕಾಗದೆ ಪಾಳಬಿಟ್ಟಿದ್ದಾರೆ ಜಮೀನ. ಇವರು ಯಾರೇ ಖಾಲಿ ಮಾಡೋ ಅಂದ್ರೆ ತಕ್ಷಣ ಮಾಡೋ ಅಂತ ಹೇಳಲ್ಲ, ಸಮಯ ಕೊಟ್ಟೆ ಕೊಡ್ತಾರೆ, 2 ತಿಂಗಳು 3 ತಿಂಗಳು, ಅಷ್ಟೊಳಗೆಲ್ಲ ಶಿಫ್ಟ್ ಮಾಡ್ಕೋತೀವಿ ಅಂತ ತೊಂದ್ರೆ ಇಲ್ಲ. ಅಷ್ಟೊತ್ತಿಗೆ ಇನ್ನೂ ಹಸುಗಳ ಸಂಖ್ಯೆ ಜಾಸ್ತಿ ಮಾಡಿರ್ತೀರಾ? ಜಾಸ್ತಿ ಆಗಿರುತ್ತೆ ಬಹುಶಃ. ನಿಮ್ಮ ದಿನಚರಿ ಈ ಪಶುಪಾಲನೆಗೆ ಸಂಬಂಧಪಟ್ಟ ಹಾಗೆ ಯಾವ ತರ ಇರುತ್ತೆ, ಏನೆಲ್ಲ ಕೆಲಸಗಳಲ್ಲಿ ನೀವು ಸ್ವತಃ ಅಥವಾ ನಿಮ್ಮ ಕುಟುಂಬದ ಸದಸ್ಯರು ಭಾಗಿಯಾಗ್ತಾರೆ? ಅದೇ ಸುಮಾರು ಬೆಳಗ್ಗೆ 5 ಗಂಟೆಗೆ ರೆಡಿ ಆಗ್ತೀನಿ, ಸ್ನಾನ ಮಾಡಿ ಮನೆಯಿಂದ ಜಮೀನಿಗೆ ಹೋಗ್ಬೇಕು. ಹತ್ತಿರ ನನಗೆ ತುಂಬಾ, ಒಂದು 6-6:30 ಜಮೀನ್ಗೆ ಹೋಗ್ತೀನಿ. ಹೋಗಿ ಹಾಲು ಕರೆದು ಅದೆಲ್ಲ ಏನು ಹುಲ್ ತರ್ತಾರೆ, ಹುಲ್ ಎಲ್ಲ ನೋಡ್ಕೊಂಡು ಎಲ್ಲ ಹಸುಗಳು ನೋಡ್ಕೊಂಡು ಗಿಡಗಳೆಲ್ಲ ಹಾಕಿದಿವಲ್ಲ ಒಂದು ರೌಂಡ್ ಹಾಕೊಂಡು ಫುಲ್ ಜಮೀನು. ಸುಮಾರು 1 ಗಂಟೆಗೆ ಮನೆಗೆ ಬರ್ತೀನಿ. 10 ಗಂಟೆ ನಾನು ಆಫೀಸ್ ಕೆಲಸ ಲಾಗಿನ್ ಆಗ್ಬೇಕು, 10 ಗಂಟೆ ಲಾಗಿನ್ ಆಗಿ ಕೂತ್ಕೊಂಡ್ರೆ ಸಂಜೆ 7 ಗಂಟೆವರೆಗೂ ಕೆಲಸ ಇರುತ್ತೆ. ಮಧ್ಯ ಒಂದು ಬ್ರೇಕ್ ತಗೊಂಡು ತೋಟಕ್ಕೆ ಹೊರಟೋಗ್ತೀನಿ, ಅಲ್ಲೇ ಲಾಗಿನ್ ಆಗಿ ಅಲ್ಲೇ ಕೆಲಸ ಮಾಡ್ಕೋತೀನಿ. ಹಾಗೆ ಸಂಜೆನೂ ಅಲ್ಲೇ ಇರ್ತೀನಿ, ಶನಿವಾರ ಭಾನುವಾರ ಬಹುಕಾಲ ಅಲ್ಲೇ ಇರ್ತೀನಿ. ನಮ್ಮ ಹೆಂಡತಿ ಮಕ್ಕಳು ಕರ್ಕೊಂಡು ಹೊರಟೋಗ್ತೀನಿ ಅಲ್ಲಿಗೆ. ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಹಸುಗಳ ಜೊತೆ ಇರಕ್ಕೆ, ಹಸು ಕರುಗಳು ಆಟಾಡಕ್ಕೆ, ಹಾಗೆ ಅಲ್ಲೇ ಇರ್ತೀನಿ. ಏನ್ ಹೆಸರೇ ಇಟ್ಟಿದ್ದೀರಾ ಹಸುಗಳಿಗೆ? ಮೊದಲು ತಂದು ಹಸುಗಳಿಗೆ ಹೆಸರು ಇಟ್ಟಿದ್ದೀನಿ, ಆಮೇಲೆ ಒಂದೇ ಸತಿ ಬಹಳ ಹಸುಗಳು ತಂದ್ಬಿಟ್ಟೆ, 8 ಹಸು ತಂದಲ್ಲ, ಹಸುಗಳು ಇಡಕ್ ಆಗ್ಲಿಲ್ಲ. ಎಷ್ಟು ವರ್ಷ ಹಳೆಯ ಅಥವಾ ಹಿರಿಯ ಹಸು ನಿಮ್ಮಲ್ಲಿ ಇದೆ? ಹಸುಗಳಿಗೆ ಏಜ್ ಹೇಳೋದು ಹಲ್ಲಿಂದ, ಅಂದ್ರೆ 8 ಹಲ್ಲ ಇದ್ದು ಹುಟ್ಟಿದ್ರೆ ಅದು ಸಮ ವಯಸ್ಸು ಅಂತಾರೆ, ಅಲ್ಲಿಂದ ಮುಂದೆ ಇನ್ನು ಕ್ಷೀಣಿಸ್ತಾ ಹೋಗುತ್ತೆ ಅಂತ. ಇನ್ನು ವಯಸ್ಸಾಗ್ತಾ ಆಗ್ತಾ ಹಸು ಹಲ್ಲೆಲ್ಲ ಮುರಿಯುತ್ತೆ, ಹಲ್ಲು ಸಮಿಯತ್ತೆ. ಸೊ ನನ್ನ ಹತ್ರ ಒಂದು ಹಸು ಒಂದ್ ಹಲ್ಲು ಇಲ್ಲ ಅಂದ್ರೆ ಅದು ಬಹಳ ವಯಸ್ಸಾಗಿದೆ. ಈ ಸಲ ತೆನೆನೇ ಆಗಲ್ಲ ಅನ್ಕೊಂಡಿದೆ, ಪಾಪ ತೆನೆನೂ ಆಗಿದೆ ಈ ಸಲ ಇದು. ಸೊ ಬಹುಶಃ ಅದು ಒಂದು 15 ವರ್ಷ ಆಗಿರ್ಬೋದು ಹಸುಗೆ. ಅದು ಅಂದ್ರೆ ಇದು ಕೃತಕವಾಗಿ ಗರ್ಭಧಾರಣೆ ಏನ್ ಮಾಡಿಸ್ತಾ ಇಲ್ಲ? ಇಲ್ಲ, ನಾನು ಗೀರ್ ಹೋರಿನೂ ಇದೆ, ಹಳ್ಳಿಕಾರ ಹೋರಿನೂ ಇದೆ, ಹಾಗೆ ಕೃತಕ ಮಾಡಿಸಲ್ಲ. ಗರ್ಭಧಾರಣೆಗೆ ಈ ಹೋರಿಗಳನ್ನ ನೀವು ಬಾಡಿಗೆ ಕೊಡೋದು ಅದು ಉಂಟ? ದೇಶಿ ಹಸುಗಳು ತಂದ್ರೆ ಕೊಡ್ತೀನಿ, ಬೇರೆ ಕ್ರಾಸ್ ಬ್ರೀಡ್ ಹೆಚ್ಚು ತಂದ್ರೆ ನಾನು ಕೊಡಲ್ಲ. ಅದರಲ್ಲೂ ನಿಮಗೆ ಒಂದಿಷ್ಟು ಆದಾಯ ಇದೆ? ಇಲ್ಲ, ಅದು ಆದಾಯ ಮಾಡಲ್ಲ, ಅದರಲ್ಲಿ ಅದೇನ್ ಬಂದಿದ್ದ ದುಡ್ಡನ್ನ ಕೆಲಸದವ್ರು ಕೊಟ್ಬಿಡ್ತೀನಿ. ಆ ಒಂದು ಸೌಲಭ್ಯ ನಿಮ್ಮಲ್ಲಿ ಸಿಗುತ್ತೆ, ಅವಶ್ಯಕತೆ ಇರುವ ದೇಶಿ ಹಸು ತಂದ್ರೆ ಖಂಡಿತ ಸಿಗುತ್ತೆ. ಇನ್ನು ಏನೆಲ್ಲ ಮಾಡಬಹುದು ಅಂತ ಅನ್ಸುತ್ತೆ ಚೈತನ್ಯ ಈ ಕ್ಷೇತ್ರದಲ್ಲಿ? ನನಗೆ ಇನ್ನೊಂದಿರೋದು, ಈಗ ಬಹಳಷ್ಟು ಜನ ನಮ್ ತರ ಓದಿರೋ ಹಸು ಕಟ್ಟಿದಾರಲ್ಲ, ಅವ್ರ ಸಮಸ್ಯೆ ಏನಪ್ಪಾ ಅಂದ್ರೆ, ಒಂದು ಹಸುಗಳ ಬಗ್ಗೆ ನಾಲೆಜ್ ಇಲ್ಲ, ಇನ್ನೊಂದು ಲೇಬರ್ ಸಮಸ್ಯೆ. ಎಲ್ಲ ಯಾರೇ ಕೇಳಿದ್ರು ಲೇಬರ್ ಸಮಸ್ಯೆ ಅಂತಾರೆ. ಸೊ ನಾನು ಒಂದು ಲೇಬರ್ ಪೂಲ್ ಮಾಡೋಣ ಅಂತ ನನಗೆ ಒಂದು ಬಹಳ ಆಸೆ ಇದೆ ನನಗೆ. ಸೊ ಒಬ್ರು ಇಬ್ರು ಲೇಬರ್ ಎಕ್ಸ್ಟ್ರಾ ನಾತ್ರ ಇರ್ಬೇಕು ಯಾವಾಗ್ಲೂ ಅಂತ. ಎಲ್ಲೇ ಯಾರಿಗೆ ಸಮಸ್ಯೆ ಆದ್ರೆ ಆ ಲೇಬರ್ನ ಅಲ್ಲಿ ಕಳಿಸ್ಬೇಕು. ಈಗ ಬಹಳಷ್ಟು ಜನ ಗೋಶಾಲೆಗಳನ್ನ ಮುಚ್ಚೋದು, ಅವ್ರಿಗೆ ಲೇಬರ್ ಸಿಗಲ್ಲ ಅಂತ. ಸೊ ಆ 1 ತಿಂಗಳು ಅಥವಾ 1.5 ತಿಂಗಳು ಸಪೋರ್ಟ್ ಮಾಡ್ಬಿಟ್ರೆ ಅವ್ರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಅದನ್ನ. ಸೊ ಅದನ್ನ ಮಾಡೋದು ನನಗೊಂದು ಆಸೆ ಇದೆ. ಆ ರೀತಿ ಒಂದು ವರ್ಕ್ ಫೋರ್ಸ್ ರೆಡಿ ಮಾಡ್ಬೋದು, ತಿಳುವಳಿಕೆ ಇರುವಂತ ಒಂದು ವರ್ಕ್ ಫೋರ್ಸ್. ಹೌದು, ಇನ್ನು ನೀವು ಮಾತಾಡ್ತಾ ಹೇಳಿದ್ರಿ ಸ್ನೇಹಿತರ ಮನೆಗಳಿಗೂ ಹೋಗಿ ಈ ದೇಸಿ ಹಸುಗಳಿಗೆ ಏನಾರ ಸಮಸ್ಯೆ ಇದ್ರೆ ಅದಕ್ಕೂ ಪರಿಹಾರ ನೀಡ್ತೀನಿ ಅಂತ, ಆ ಒಂದು ಅನುಭವದ ಬಗ್ಗೆ ಹೇಳಿ. ನಮ್ಮ ತೋಟದ ಹತ್ತಿರ ಶ್ರೀಪಾದ ಅಂತ ಹಸು ಕಟ್ಕೊಂಡಿದ್ದಾರೆ, ಗಿರಸು. ಅದು ಬಹಳ 2 ವರ್ಷ ಗಬ್ಬನೆ ಆಗಿರಲಿಲ್ಲ, ತುಂಬಾ ಪ್ರಯತ್ನ ಪಟ್ಟರು. ಆಮೇಲೆ ನಮ್ಮ ತೋಟಕ್ಕೆ ಕರ್ಕೊಂಬಂದ್ರೆ ನಾನು ಹೋಮಿಯೋಪತಿಗೆ ಮೆಡಿಸಿನ್ ಕೊಟ್ಟು ನಮ್ಮ ಹೋರಿನೇ ಕ್ರಾಸ್ ಮಾಡಿಸಿದೆ. ಆನಂತರ ಅದು ಗಬ್ಬ ಆಯ್ತು, ಅದು ಈಗ ಕರುನ ಹಾಕಿದೆ, ಒಳ್ಳೆ ಚೆನ್ನಾಗಿದೆ ಕರುನ. ಅವರ ಮನೇಲಿ ಸಾಕಿದ ತುಂಬಾ ಪ್ರೀತಿ ಜಾಸ್ತಿ, ಎಲ್ಲರೂ ಹೋಗೋ ಬರಲ್ಲ, ಸೊ ತಿನ್ನ ಕೊಡ್ತಾರೆ. ಮಕ್ಕಳೇನೋ ಬಹುಶಃ ಒಂದಿನ ಏನೋ ಅನ್ನ ತಿನ್ನ ಕೊಟ್ಬಿಟ್ಟಿರ್ಬೇಕು, ಹಸುಗೆ ಹೊಟ್ಟೆ ಉಬ್ಬರ ಬಂದು ಬಿದ್ದೋಗ್ಬಿಟ್ಟಿತ್ತು. ಅವ್ರಿಗೆ ಪಾಪ ಔಷಧಿ ಕೊಡಕ್ ಬರಲ್ಲ, ಹಸು ತುಂಬಾ ದೊಡ್ಡ ಸೈಜು, ಶಕ್ತಿ ಇದೆ ತುಂಬಾ, ಅದು ಹಿಡಿದು ಕೊಡಕ್ಕೆ ತುಂಬಾ ಕಷ್ಟ ಅವ್ರಿಗೆ. ಸೊ ಅವಾಗ ಬಹುಶಃ ಒಂದು ವಾರ ಪೂರ್ತಿ ದಿನ ಹೋಗಿ ಅವ್ರಿಗೆ ಔಷಧಿ ಕೊಡ್ತಿದ್ದೆ ಹಸುಗೆ ನಾನು. ಸೊ ಅದೊಂದು ಅವ್ರಿಗೂ ನೆನ್ಸ್ಕೊತಾರೆ ನಾನು. ಆ ತೃಪ್ತಿ ನಿಮಗಿದೆ ಖಂಡಿತ. ಈಗಲೂ ಒಂದು ಹಸು ನಾನು ಹೋದ್ರೆ ನನ್ನ ಕಾಲು ನೆಕ್ಕತ್ತದು. ಗೋ ಸೇವೆಯನ್ನ ನಿರಂತರವಾಗಿ ಮಾಡ್ತಾ ಬಂದಿದ್ದೀನಿ. ನಿಮ್ ತಾಯಿಯವರು ಏನ್ ಹೇಳ್ತಾರೆ ಈಗ ಇದ್ರ ಬಗ್ಗೆ, ನಿಮ್ ಸಾಹಸಗಳ ಬಗ್ಗೆ? ಅವ್ರಿಗೆ ಹಸುಗಳು ಕಂಡ್ರೆ ತುಂಬಾ ಇಷ್ಟ, ಅದರ ಮಗ ದುಡ್ಡು ಕಳ್ಕೊತಾನೆ ಹೆದರಿಕೆ ಅಷ್ಟೇ ಅವ್ರಿಗೆ. ನಿಮ್ ಪ್ರಕಾರ ನೀವೇನ್ ಕಳ್ಕೊತಾ ಇಲ್ಲ? ದುಡ್ಡು ಕಳಿತೀನಿ, ನಾಳೆ ಗಳಿಸ್ಬೋದು, ಅಷ್ಟು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಈಗ ಎಲ್ಲಾರು ನಾವು ಏನಾಗ್ಬೇಕು ಅದೇ ಆಗೋದು, ನಾವ್ ಏನೇ ಪ್ರಯತ್ನ ಪಟ್ಟರು ನಮ್ ಕೈಲಿ ಏನು ಅಂತದಿಲ್ಲ, ಹಾಗೆ ನಮ್ ಕೈಲಿ ಏನು ಒಳ್ಳೇದಾಗುತ್ತೆ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಸಂತೃಪ್ತಿ ಇದೆ. ಹೌದು, ಹೊಸದಾಗಿ ಇಂಟರ್ನೆಟ್ ಮೂಲಕ ಒಂದು ಶುರುವಾದಂತ ನಿಮ್ಮ ಪ್ರಯಾಣ ಇಲ್ಲಿ ತನಕ ಬಂದಿದೆ. ಹೌದು, 30 ಹಸುಗಳನ್ನ ಪಾಲನೆ ಮಾಡೋ ತನಕ ನೀವು ಬಂದಿದ್ದೀರಿ. ಇನ್ನು ಏನೆಲ್ಲ ಮಾಡೋದಕ್ಕೆ ಆ ಕೃಷಿ ಭೂಮಿಯಲ್ಲಿ ಅವಕಾಶಗಳಿದೆ, ಆ ಕೃಷಿ ಭೂಮಿಯಲ್ಲಿ ಕೃಷಿ ಪ್ರಾರಂಭ ಮಾಡಿದ್ಮೇಲೆ ಏನೆಲ್ಲ ಕಲಿತ್ರಿ ನೀವು, ಕೃಷಿ ಪಾಠಗಳು ಅಥವಾ ನಿಸರ್ಗದ ಪಾಠಗಳು? ಅಲ್ಲಿ ಕೃಷಿ ಸುಲಭ ಅಂತ ಕಲಿತೆ. ಮೊದಲು ತುಂಬಾ ಸುಲಭ ಅನ್ಕೊಂಡಿದ್ದೆ. ಕೃಷಿ ಮಾಡೋದು ಬಹಳ ಕಷ್ಟ ಇದೆ, ಅದಕ್ಕೆ ಟೆಕ್ನಿಕ್ ಬೇಕು. ನಾವು ರೈತರು ನೋಡ್ತೀವಲ್ಲ, ಅವ್ರಿಗೇನು ಗೊತ್ತಿಲ್ಲ ಅನ್ಕೋತೀವಿ, ಅವ್ರಿಗೆ ತುಂಬಾ ಬುದ್ಧಿ ಇದೆ, ತುಂಬಾ ತಿಳ್ಕೊಂಡಿರ್ತಾರೆ. ನಮಗೆ ಅವ್ರಿಗೆ ಗೊತ್ತಾಗಲ್ಲ ಅಷ್ಟೇ ನೋಡಿದ್ರೆ. ಕೆಲವರು ನಮಗಿಂತ ಬುದ್ಧಿವಂತ ಇರ್ತಾರೆ. ತೆಂಗಿನ ಮರಗಳಿಗೆ ಒಂಥರ ಪುನಶ್ಚೇತನ ಬಂತು. ಹೌದು, ಸಪೋಟ ಮರಗಳು ಪುನಶ್ಚೇತನಗೊಂಡಿವೆ. ಬಾಳೆ ಸಹ ಮತ್ತೆ ಚಿಗುರ್ತಾ ಇದೆ. ಸಾಕಷ್ಟು ಬದಲಾವಣೆಗಳನ್ನ ಆ ಕ್ಷೇತ್ರದಲ್ಲಿ ತರೋದಕ್ಕೆ ಸಾಧ್ಯ ಆಗಿದೆ. ಇನ್ನು 2 ವರ್ಷ ಗುತ್ತಿಗೆ ಅವಧಿ ಇದೆ. ಇನ್ನು ಏನೆಲ್ಲ ಮಾಡಬಹುದು ಅಂತ ಅನ್ಸುತ್ತೆ ನೀವಲ್ಲಿ? ಈಗ ತರಕಾರಿ ಬೆಳೆಯೋಣ ಅಂತ ಕೈ ಹಾಕಿದೀನಿ. ನಮ್ಮ ಸ್ನೇಹಿತರೊಟ್ಟಿಗೆ ಕೈ ಜೋಡಿಸಿ ಅವರು ಬಂದು ವಾರದಲ್ಲಿ 2 ದಿನ ನೋಡ್ಕೋತೀನಿ ಇದ್ರು. ಹಾಗಾಗಿ ತರಕಾರಿ ಆರ್ಗ್ಯಾನಿಕ್ ಆಗಿ ಬೆಳೆಯೋಣ ಅಂತ. ತುಂಬಾ ಜನ ಬಂದವರು ತರಕಾರಿ ಕೇಳ್ತಾರೆ, ತರಕಾರಿ ಬೆಳ್ಕೊಡಿ, ಸೊಪ್ಪು ಕೊಡಿ ಅಂತ. ಸ್ವಲ್ಪ ಶುರು ಮಾಡೋದು. ಈಗ ಬೇಕಾದಂತ ಗೊಬ್ಬರ ಎಲ್ಲ ನಿಮ್ಮಲ್ಲೇ ಸಿಗುತ್ತೆ? ಸಾಕಷ್ಟು ಗೊಬ್ಬರ ಸಿಗುತ್ತೆ. ಅದನ್ನೇ ನೀವು ಸಗಣಿಯಾಗಿ ಕೊಟ್ಬಿಡ್ತಾ ಇದ್ದೀರಾ? ಸಗಣಿನ ಕಳಿಸಿ ಗೊಬ್ಬರ ಮಾಡಿ ಕೊಡೋದು. ಹಾಗೆ ಸಗಣಿ ಕೊಟ್ಟು ಸಗಣಿಯಲ್ಲಿ ಹುಳ ಇರುತ್ತೆ, ಗೊಣ್ಣೆ ಹುಳ ಅಂತ ಕರೀತಾರೆ. ಅದು ತೆಂಗಿನ ಮರದ ಬೇರು ತಿನ್ನು, ತೆಂಗಿನ ಮರ ಹಾಳಾಗುತ್ತೆ. ಆ ಹುಳ ತೆಂಗಿನ ಮರದ ಬೇರು ತಿನ್ನಲ್ಲ, ಅದೊಂದು ನಂಬಿಕೆ ಅಷ್ಟೇ ಹಾಗಂತಾರೆ. ಇರ್ಲಿ ಚೈತನ್ಯ, ನಿಮ್ಮ ಎಲ್ಲ ಪ್ರಯತ್ನ ಯಶಸ್ವಿಯಾಗಲಿ. ವೃತ್ತಿಯ ಜೊತೆಗೆ ಪ್ರವೃತ್ತಿಯಾಗಿ ಈ ಪಶುಸಂಗೋಪನೆ ನಿಮಗೆ ಆಸಕ್ತಿಯನ್ನು ಕೆರಳಿಸಿದೆ, ಜೊತೆಗೆ ತೃಪ್ತಿಯನ್ನು ನೀಡ್ತಾ ಬಂದಿದೆ. ನಿಮ್ಮ ಮುಂದಿನ ಎಲ್ಲ ಪ್ರಯತ್ನಗಳು ಯಶಸ್ವಿಯಾಗಲಿ. ನಿಮ್ಮಿಂದ ಇನ್ನಷ್ಟು ಈ ರೀತಿಯ ಒಂದು ಆಸಕ್ತಿ ಇರುವಂಥವ್ರಿಗೂ ಸಹ ಅನುಕೂಲ ಆಗಲಿ ಅಂತ ನಾವು ಆಶಿಸ್ತೀವಿ. ಏನಾದರೂ ಮಾಹಿತಿ ಬೇಕಾದರೆ ಇರಲಿ ಅಂತ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನೀವು 3 ಸಾರಿ ಹೇಳಿ ಆಸಕ್ತಿ ಇರುವಂಥವ್ರು ನಿಮ್ಮನ್ನು ಸಂಪರ್ಕಿಸಿ ಇನ್ನೊಂದಿಷ್ಟು ವಿಚಾರ ವಿನಿಮಯವನ್ನು ಮಾಡಿಕೊಳ್ಬಹುದು. ಖಂಡಿತವಲ್ಲ, ಮೊದಲು ದಯವಿಟ್ಟು ವಾಟ್ಸ್ಆ್ಯಪ್ ಮೆಸೇಜ್ ಮಾಡಿ ನನ್ನ ನಂಬರ್ಗೆ 9886524062. ಸೊ ಈ ನಂಬರ್ಗೆ ವಾಟ್ಸ್ಆ್ಯಪ್ ಮೆಸೇಜ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ, ನಂತರ ಮಾತಾಡೋಣ. ಇನ್ನೊಂದ್ಸಲ ಹೇಳಿ ಕನ್ನಡದಲ್ಲಿ. 9886524062 9886524062. ಒಳ್ಳೆಯದು ಚೈತನ್ಯ. ನಿಮ್ಮ ಮುಂದಿನ ಪ್ರಯತ್ನಗಳಿಗೆ ನಾವು ಶುಭವನ್ನು ಕೋರ್ತೀವಿ. ಇಷ್ಟೊತ್ತು ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ದೇಸಿ ಹಸುಗಳ ಪಾಲನೆಯಲ್ಲಿನ ಅನುಭವವನ್ನು ಕುರಿತು ಮೈಸೂರು ತಾಲೂಕು ಗೆಜ್ಜಗಳ್ಳಿಯಲ್ಲಿ ಪಶುಪಾಲನೆಯಲ್ಲಿ ತೊಡಗಿಸಿಕೊಂಡಿರುವ ಚೈತನ್ಯ ಪಂಡಿತ್ ಸೀತಾಳ ಅವರೊಂದಿಗೆ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ನಮ್ಮ ನಾಳಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಜೈವಿಕ ಗೊಬ್ಬರಗಳು ಹಾಗೂ ಪ್ರಯೋಜನಗಳ ಬಗ್ಗೆ ತಿಳಿಸಿಕೊಡಲಿದ್ದಾರೆ ಮೈಸೂರು ತಾಲೂಕು ನಾಗನಹಳ್ಳಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಕೃಷಿ ಅಧಿಕಾರಿ ಡಾ ಎಲ್ ಮಾಲತಿ. 2 ವಾರಕ್ಕಿಂತ ಹೆಚ್ಚು ಕೆಮ್ಮು, ರಾತ್ರಿ ವೇಳೆ ಜ್ವರ, ಕಫದ ಜೊತೆ ರಕ್ತ, ತೂಕ ಕಡಿಮೆ ಆಗುವುದು ಕ್ಷಯರೋಗದ ಲಕ್ಷಣಗಳು. ಕ್ಷಯ ಸಾಂಕ್ರಾಮಿಕ ರೋಗ. ಕ್ಷಯರೋಗಿಯು ಕೆಮ್ಮಿದಾಗ, ಸೀನಿದಾಗ ಗಾಳಿ ಮೂಲಕ ಹರಡುತ್ತದೆ. ಕ್ಷಯರೋಗಿಯನ್ನು ಮುಟ್ಟುವುದರಿಂದ, ಕೈ ಕುಲುಕುವುದರಿಂದ ಹರಡುವುದಿಲ್ಲ. ನಿರಂತರ ಚಿಕಿತ್ಸೆಯಿಂದ ಕ್ಷಯರೋಗ ಗುಣವಾಗುತ್ತದೆ. ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸೆ ಸಂಪೂರ್ಣ ಉಚಿತ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ABARK, ಕರುನಾಡ ಜನತೆಯ ಆರೋಗ್ಯ ರಕ್ಷಕ, ABARK. ನಿಮ್ಮ ಬಳಿ ಆಧಾರ್ ಕಾರ್ಡ್ ಇದೆಯೇ? ಪಡಿತರ ಚೀಟಿ ಇದೆಯೇ? ಹಾಗಿದ್ದಲ್ಲಿ ನೀವು ABARK ಕಾರ್ಡ್ ಪಡೆಯಲು ಅರ್ಹರು. ಸರ್ಕಾರಿ ವೈದ್ಯಕೀಯ ಸಂಸ್ಥೆಗಳು, ಜಿಲ್ಲಾ ಹಾಗೂ ತಾಲೂಕು ಆಸ್ಪತ್ರೆಗಳು, ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ 10 ರೂಪಾಯಿ ಶುಲ್ಕ ಪಾವತಿಸಿ A4 ಹಾಳೆಯ ಕಾರ್ಡ್ ಪಡೆಯಬಹುದು. ಬ್ಯಾಂಗ್ಳೂರ್ 1, ಕರ್ನಾಟಕ 1, ಸೇವಾ ಸಿಂಧು ಕೇಂದ್ರಗಳಲ್ಲಿ 35 ರೂಪಾಯಿ ಪಾವತಿಸಿ ಪ್ಲಾಸ್ಟಿಕ್ ಕಾರ್ಡ್ ಪಡೆಯಬಹುದು. ABARK ಕಾರ್ಡ್ ಕಡ್ಡಾಯವಲ್ಲ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ತಾಯಿ ಯಾರಿಗೆ ಒಲದಿಯೋ, ಯಾರಿಗೆ ಒಲದಿಯೋ, ಯಾರಿಗೆ ನಲದಿಯೋ, ಸಣ್ಣ ಮಗಳಿಗೆ ಜಸುರಿದಾವೋ ತಾಯಿ ಯಾರಿಗೆ ಒಲದಿಯೋ, ಯಾರಿಗೆ ಒಲದಿಯೋ, ಯಾರಿಗೆ ನಲದಿಯೋ, ಸಣ್ಣ ಮರಳಲ್ಲಿ ಗೆಜ್ಜೆ ಸುರಿದಾವೋ ತಾಯಿ ಯಾರಿಗೆ ಒಲದಿಯೋ, ಯಾರಿಗೆ ಒಲದಿಯೋ, ಯಾರಿಗೆ ನಲದಿಯೋ, ಸಣ್ಣ ಮರಳಿ ಗೆಜ್ಜೆ ಸುರಿದಾವೋ ತಾಯಿ ಯಾರಿಗೆ ಒಲದಿಯೇ.